ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪಟ್ಟಿ ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದರೂ ಮಾಡಿಸಬಹುದಾ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿವಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10%. ಒಳ್ಳೆ ಬಿಸಿಲಿನ ಒಣ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ. ಎಲ್ಲ ಕೇಳುವವರಿಗೆ, ರೈತ ಬಾಂಧವರಿಗೆ ಮತ್ತು ಯುವ ಮಿತ್ರರಿಗೆ ನಮಸ್ಕಾರ ಮತ್ತು ಇವತ್ತಿನ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತೊಂದು ವಿಶೇಷವಾದ ಒಂದು ಸಂದರ್ಶನ ನಾನು ಮಾಡಲಿದ್ದೇನೆ. ಇದೊಂದು ಇನ್ನೂ ಪ್ರಾರಂಭ ಆಗ್ತಾ ಇರುವಂತಹ ಒಂದು ಕ್ಷೇತ್ರ ಅಂತ ಅನ್ಬಹುದು. ಅಂತಂದ್ರೆ ಲ್ಯಾಂಡ್ಸ್ಕೇಪ್. ನಾವು ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗ್ ಗಳಾಗಲಿ ಅಥವಾ ಏರ್ಪೋರ್ಟ್ ಗಳನ್ನ ನೋಡಿದ್ರೆ ಅಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ಮಾಡಿರ್ತಾರೆ. ಅಂದ್ರೆ ನೋಡ್ಲಿಕ್ಕೆ ಬಹಳ ಚಲೋ ಕಾಣಿಸ್ಬೇಕು, ಹಸಿರು ಕಾಣಿಸ್ಬೇಕು, ಹುಲ್ಲು ಹಾಕಿರ್ತಾರೆ, ಗಿಡಗಳನ್ನ ಹಚ್ಚಿರ್ತಾರೆ, ಬೇರೆ ಬೇರೆ ಟೈಪ್ ಒಂದು ನಮ್ಗೆ ನೋಡ್ಲಿಕ್ಕೆ ಒಂದು ಸುಂದರವಾದಂತ ಒಂದು ದೃಶ್ಯವನ್ನ ನಮ್ಗೆ ಸೃಷ್ಟಿ ಮಾಡಿರ್ತಾರೆ. ಅದಕ್ಕೊಂದು ಲ್ಯಾಂಡ್ಸ್ಕೇಪ್ ಅಂತೇಳಿ ಸಾಮಾನ್ಯವಾಗಿ ನಾವು ಕರಿತಿರ್ತೇವೆ. ಈ ಲ್ಯಾಂಡ್ಸ್ಕೇಪ್ ಅನ್ನ ನಮ್ಮ ರೈತರು ಆಮೇಲೆ ಯುವ ಜನರು ಅಂದ್ರೆ ಕೃಷಿ ಪದ್ಧತಿಯರಾಗಲಿ ಬೇರೆ ಯಾವುದೇ ಪದ್ಧತಿಯರಾಗಲಿ ಅದನ್ನ ಹೆಂಗ ಒಂದು ಉದ್ಯಮವನ್ನಾಗಿ ಮಾಡ್ಕೊಳ್ಬಹುದು, ಆಮೇಲೆ ನಮ್ಮ ರೈತರು ಲ್ಯಾಂಡ್ಸ್ಕೇಪ್ ನ ಒಂದು ಪ್ರೊಡಕ್ಷನ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ಗಿಡಗಳನ್ನಾಗಲಿ ಅಥವಾ ಬೇರೆ ಬೇರೆ ಸಸಿಗಳನ್ನ ಮಾಡಿ ಅದನ್ನ ಒಂದು ಆದಾಯ ತರುವಂತ ಚಟುವಟಿಕೆಯನ್ನ ಹೆಂಗ್ ಮಾಡ್ಕೊಳ್ಬಹುದು, ಈ ಎಲ್ಲಾ ವಿಷಯವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಂತ. ನಮಸ್ಕಾರ ಪ್ರಸನ್ನ ಮೂರ್ತಿರ. ನಮಸ್ಕಾರ, ಧನ್ಯವಾದಗಳು. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಲ್ಯಾಂಡ್ಸ್ಕೇಪ್ ಅನ್ನುವಂತಹ ಒಂದು ಏನು ವಿಷಯ ಇದೆ ಅಂದ್ರೆ ಸೌಂದರ್ಯೀಕರಣ ತೋಟಗಾರಿಕೆ ಏನಿದೆ ಭಾರತದಲ್ಲಿ ಇವತ್ತಿಗೂ ಕೂಡ ನೇಸಂಟು ಅಂದ್ರೆ ಅಂಬೆಗಾಲಿಡುವಂತಹ ಒಂದು ಇಂಡಸ್ಟ್ರಿ ಅಂದ್ರೆ ಶಿಶು ಅವಸ್ಥೆಯಲ್ಲಿರುವಂತಹ ಒಂದು ಕ್ಷೇತ್ರ ಇದು. ನಾನು 1996 ನನ್ನ ಡಿಗ್ರಿ ಮುಗಿಸಿ ಹೊರಗೆ ಬಿದ್ದಾಗ ಲ್ಯಾಂಡ್ಸ್ಕೇಪ್ ನನ್ನ ತಲೆಯಲ್ಲಿತ್ತು. ಅವಾಗ್ಲೇನೆ ನನ್ನ ತಲೆಯಲ್ಲಿತ್ತು ಲ್ಯಾಂಡ್ಸ್ಕೇಪ್ ಅನ್ನ ಒಂದು ಉದ್ಯಮವನ್ನಾಕಿ ಯಾಕೆ ನಾವಿನ್ನೂ ನೋಡ್ತಾ ಇಲ್ಲ ಅನ್ನೋದೊಂದು ನನಗೆ ಕ್ಯೂರಿಯಾಸಿಟಿ ಅಂದ್ರೆ ಹುಡುಕ್ತಾ ಇದ್ದೇನೆ ಯಾಕೆ ಇನ್ನೂ ಆಗ್ತಾ ಇಲ್ಲ ಅನ್ನೋದಕ್ಕೆ. ಯಾವ ಡಿಗ್ರಿ ಆಗಿದೆ? ನಾನು 1996 ಕೃಷಿ ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಹಾರ್ಟಿಕಲ್ಚರ್ ಮುಗಿಸ್ಕೊಂಡು ಹೊರಬಂದೆ. ಅಲ್ಲಿಂದ 2 ವರ್ಷ ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮನೆಯ ಕಾರಣಾಂತರಗಳಿಂದ ಆ ಕೆಲಸವನ್ನು ನಾನು ಬಿಟ್ಟು ಲ್ಯಾಂಡ್ಸ್ಕೇಪ್ ಇಂಡಸ್ಟ್ರಿಯಲ್ಲಿ ಜಾಯ್ನ್ ಆದೆ. 1999 ನಾನು ಆಸ್ಟ್ರೇಲಿಯಾದೊಂದು ಫರ್ಮ್ ಅಲ್ಲಿ ಮೊದಲು ಗಾಲ್ಫ್ ಕೋರ್ಸ್ ಗೆ ಎಂಟರ್ ಆದೆ. ನಾನು ಮೊದಲು ಆಸ್ಟ್ರೇಲಿಯಾದಲ್ಲಿ ಗಾಲ್ಫ್ ಕೋರ್ಸ್ ಎಂಟರ್ ಆದೆ. ಸುಮಾರು 25 ದೇಶಗಳಲ್ಲಿ ಬಹಳಷ್ಟು ಗಾಲ್ಫ್ ಕೋರ್ಸ್ ಗಳನ್ನು ಮಾಡಿದ್ವಿ. ಇದು ನನ್ನ ಪ್ರಥಮ ಪ್ರಯತ್ನ ಅಂದ್ರೆ ಈ ಇಂಡಸ್ಟ್ರಿಗೆ ಬರುವಂತಹ ಪ್ರಥಮ ಪ್ರಯತ್ನ. ಗಾಲ್ಫ್ ಕೋರ್ಸ್ ಇಂಡಸ್ಟ್ರಿಗಳಲ್ಲಿ ಲ್ಯಾಂಡ್ಸ್ಕೇಪ್ ಒಂದು ಅವಿಭಾಜ್ಯ ಅಂಗ, ಇಂಟಿಗ್ರಲ್ ಪಾರ್ಟ್. ಅದನ್ನು ಬಿಟ್ಟು ಬಿಟ್ಟು ಗಾಲ್ಫ್ ಕೋರ್ಸ್ ಗಳು ಆಗೋದೇ ಇಲ್ಲ. ಇಲ್ಲಿ ಒಂದು ಕೇಳಿಕೆ ಇಷ್ಟಪಡ್ತಂದ್ರೆ ನಮ್ಮ ಕೇಳುಗರಿಗೆ ಈ ಲ್ಯಾಂಡ್ಸ್ಕೇಪ್ ಅಂದ್ರೆ ಏನು ಅಂತ ನಾನು ಮೊದಲಿಗೆ ಒಂದು ಸ್ವಲ್ಪ ಹೇಳಿದೆ, ಅದನ್ನ ಹೇಳಿ ನಾವು ವಿವರವಾಗಿ ಚರ್ಚೆ ಮಾಡೋಣ. ಲ್ಯಾಂಡ್ಸ್ಕೇಪ್ ಅಂದ್ರೆ ಏನು ಅಂತಂದ್ರೆ ಈಗ ಪ್ರಕೃತಿ ಸುಂದರವಾಗಿ ಕಾಣುವಂತಹ ಪ್ರಕೃತಿ ಏನದಲ್ಲ ಪ್ರಕೃತಿ ನಮ್ಮ ಕಣ್ಣೊಳಗೆ ಕಾಣುವಂತಹ ಪ್ರಕೃತಿಯನ್ನ ನಾವು ನಮ್ಮ ಹತ್ರ ಇರುವಷ್ಟು ಜಾಗದಲ್ಲಿ ಅದನ್ನ ಮತ್ತೆ ಪ್ರೊಡ್ಯೂಸ್ ಮಾಡುದು ಅಂದ್ರೆ ಅದನ್ನ ಅನುಕರಣೆ ಮಾಡುವಂತದ್ದು ಪ್ರಕೃತಿಯ ಮರುಸೃಷ್ಟಿ ಅನ್ನೋದು ಲ್ಯಾಂಡ್ಸ್ಕೇಪ್ ಸೌಂದರ್ಯೀಕರಣ ಸೌಂದರ್ಯೀಕರಣದ ತೋಟಗಾರಿಕೆ ನೋಡ್ಲಿಕ್ಕೆ ಚಲೋ ಕಾಣಿಸ್ತದೆ. ಇದು ಹೆಂಗಿರ್ತದೆ ಅಂತಂದ್ರೆ ಮೊದಲು ಶುರುವಾದಾಗ ಸೌಂದರ್ಯೀಕರಣ ಅಂದ್ರೆ ನೋಡ್ಲಿಕ್ಕೆ ಚಂದಿರಬೇಕು ಅನ್ನುವಂತಹ ಒಂದು ಪದ್ಧತಿಯಿಂದ ಶುರುವಾದಂತಹ ಈ ಗಾರ್ಡನ್ ಗಳಿಗೆ ಸಾವಿರಾರು ವರ್ಷದ ಇತಿಹಾಸಗಳಿದೆ. ಭಾರತ ದೇಶದಲ್ಲಿ ನೋಡಬೇಕಾದ್ರೆ ಮೊದಲು ಬಹಳಷ್ಟು ವನಗಳಿದ್ದು ರಾಮಾಯಣ ಮಹಾಭಾರತಗಳಲ್ಲಿ ನಾವೆಲ್ಲ ಕಣ್ಣ ಚಿತ್ರಕೂಟವನ ಆಮೇಲೆ ಅಶೋಕವನ ಸೀತೆ ಇದ್ದದ್ದು ಅಶೋಕವನ ಇವೆಲ್ಲ ದೊಡ್ಡ ದೊಡ್ಡ ವನಗಳು ಇವು ಯಾವಾಗ್ಲೂ ನಮ್ಮ ಕಲ್ಚರ್ ನಲ್ಲಿ ಇದ್ದಂತಹದ್ದು. ಬರ್ತಾ ಬರ್ತಾ ನೋಡ್ತಾ ಬಂದಾಗ ರಾಜ ಮಹಾರಾಜರು ತಮ್ಮ ಅರಮನೆಗಳಲ್ಲಿ ಸೌಂದರ್ಯೀಕರಣಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು. ಅವಾಗ್ಲೇ ಲ್ಯಾಂಡ್ಸ್ಕೇಪ್ ಇತ್ತು. ಲ್ಯಾಂಡ್ಸ್ಕೇಪ್ ಯಾವ ರೂಪದಲ್ಲಿ ಇತ್ತು ಅಂತಂದ್ರೆ ರಾಜವೈದ್ಯ ಎಲ್ಲ ವೈದ್ಯಕೀಯ ಗಿಡಗಳನ್ನ ತಂದು ಒಗ್ಗಟ್ಟು ಜಾಗದಲ್ಲಿ ನೆಟ್ಟು ಅವನಿಗೆ ಬೇಕಾದಾಗ ಏನು ಆ ಗಿಡಗಳು ಸಿಗಬೇಕು ಉಪಚಾರಕ್ಕೋಸ್ಕರ. ಅಲ್ಲಿಂದ ಶುರುವಾಯಿತು ಇದು ಲ್ಯಾಂಡ್ಸ್ಕೇಪ್ ಅನ್ನುವಂತಹದ್ದು. ಅಂದ್ರೆ ರಾಜಮಹಾರಾಜರ ಟೈಮಿನಲ್ಲಿ ರಾಜಮಹಾರಾಜರು ಹೋದ್ರು ಎಲ್ಲಾರು ಅವ್ರು ಹೋದ್ಮೇಲೆ ಮುಘಲ್ರು ಬಂದ್ರು. ಮುಘಲ್ರಿಗೆ ಸೌಂದರ್ಯೀಕರಣದ ಬಹಳ ಇಂಟ್ರೆಸ್ಟ್ ಅಂದ್ರೆ ಸೌಂದರ್ಯವನ್ನು ನೋಡುವಂತಹ ಇಂಟ್ರೆಸ್ಟ್. ಕಾಶ್ಮೀರದಿಂದ ಹಿಡಿದು ಮೊಘಲ್ರು ಎಲ್ಲೆಲ್ಲ ಆಳಿದ್ರು ಕೂಡ ಅಲ್ಲಿ ಎಲ್ಲಾ ಕಡೆ ಮೊಘಲ್ ಗಾರ್ಡನ್ಸ್ ಇದೆ. ಈಗ ರಾಷ್ಟ್ರಪತಿ ಭವನದಲ್ಲಿ ಮೊಘಲ್ ಗಾರ್ಡನ್ ಕೂಡ ಮೊಘಲ್ ಗಾರ್ಡನ್ ಕರೆಕ್ಟ್. ಅವ್ರು ಹೋದ್ಮೇಲೆ ಬ್ರಿಟಿಷರು ಅದನ್ನ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿದ್ರು. ಬ್ರಿಟಿಷ್ ಲ್ಯಾಂಡ್ಸ್ಕೇಪ್ಸ್ ಯಾವ್ದೇ ಈಗ ರಾಷ್ಟ್ರಪತಿ ಭವನದಿಂದ ಹಿಡಿದು ಯಾವುದೇ ಗವರ್ಮೆಂಟ್ ಬಿಲ್ಡಿಂಗ್ ಗಳನ್ನ ಹಳೆ ಗವರ್ಮೆಂಟ್ ಬಿಲ್ಡಿಂಗ್ ನೋಡ್ರಿ 150-200 ವರ್ಷ ಹಿಂದಿನ ಹಳೆ ಹಳೆ ರಾಯಲ್ ಪಾಮ್ಸ್ ಗಳು ಅಂದ್ರೆ ಹಳೆ ಪಾಮ್ ಗಳು ಹಚ್ಚಿದ್ದು ಹಳೆ ಮರಗಳನ್ನು ಹಚ್ಚಿದ್ದು ಕಬ್ಬನ್ ಪಾರ್ಕ್ ಆಗ್ಲಿ ಲಾಲ್ಬಾಗ್ ಆಗ್ಲಿ ಅವೆಲ್ಲ ಅವ್ರ ಕಾಲದಲ್ಲೇ ಬಂದಂತದ್ದು. ಅವರು ಸೌಂದರ್ಯೀಕರಣ ತೋಟಗಾರಿಕೆಯನ್ನು ಬೆಳೆಸೋದು ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಆದಂತಹ ಸಬ್ಜೆಕ್ಟ್ ಆಗಿತ್ತು. ಅಲ್ಲಿಂದ ಮುಂದೆ ಕಳೆದ ಸುಮಾರು 15-20 ವರ್ಷಗಳಿಂದ ಭಾರತದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆದಾಗಿಂದ ಇವತ್ತು ನಾವೆಲ್ಲರೂ 1-2 ಕೋಟಿ ಮನಿ ಸರಳವಾಗಿ ಕಟ್ತಾ ಇದೀವಿ. ಅದು ಯಾವ ಗುಲ್ಬರ್ಗಾನೆ ಇರಬಹುದು ಬಿಜಾಪುರ ಇರಬಹುದು ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ 1 ಕೋಟಿ ಖರ್ಚು ಮಾಡಿ ಮನೆ ಕಟ್ಟುವುದು ಸರ್ವೇ ಸಾಮಾನ್ಯ ಹೊಸದಲ್ಲ. ಈಗ ಮುಂಬೈ ಬೆಂಗಳೂರು ಹೋದ್ರೆ 10-15 ಕೋಟಿ ಮನಿ ಕಟ್ಟಿದ್ರೆ ಬರೀ ಮನಿ ಅಷ್ಟು ನೋಡಂಗಿಲ್ಲ, ಮನಿ ಮುಂದೆ ನಮಗೆ ತೋಟನೂ ಬೇಕು. ಈಗ ಏನಾಗ್ತದಂದ್ರೆ ಇನ್ನು ಮುಂದೆ ಹೋದಂಗ ನಮ್ಮೆಲ್ಲ ಅನುಕರಣೆಗಳು ಮೇಜರ್ಲಿ ಯುರೋಪ್ ಅಥವಾ ಅಮೆರಿಕ ಅಥವಾ ಬೆಳವಣಿಗೆ ಹೊಂದಿದ ದೇಶಗಳ ತರ ನಾವೆಲ್ಲ ನೋಡ್ತಾ ಇದೀವಿ. ಯಾಕೆಂದ್ರೆ ಜನ ಈಗ ಹೊರದೇಶಗಳಲ್ಲಿ ಅಡ್ಡಾಡೋದು ಬಹಳ, ಅವ್ರಿಗೆ ಎಕ್ಸ್ಪೋಜರ್ ಇದೆ, ನೋಡ್ತಾ ಇದಾರೆ ಎಲ್ಲ ಹೋಗಿ ಬಂದು. ಸೊ ಅಂತ ಪರಿಸ್ಥಿತಿ ಇದ್ದಾಗ ನಮ್ಗೆ ಯಾಕೆ ಲ್ಯಾಂಡ್ಸ್ಕೇಪ್ ಇಲ್ಲ ಸೆಲ್ಫ್ ಕ್ವಶನ್. ಈಗ ಲ್ಯಾಂಡ್ಸ್ಕೇಪ್ ಅಂತ ನೋಡಿದಾಗ ನಮ್ಮ ಭಾರತೀಯರಿಗೆ ಎರಡು ದೃಷ್ಟಿಗಳಲ್ಲಿ ನಮಗೆ ಆರ್ಥಿಕವಾಗಿ ಹೆಲ್ಪ್ ಮಾಡುವಂತಹದ್ದು. ಒಂದು ಡಿಸೈನ್ ಅಂದ್ರೆ ಏನು ಮಾಡಬೇಕು ಅನ್ನೋ ಇಚ್ಛೆ ಇದೆ. ಈಗ ಸಪೋಸ್ ನೀವು ಇವತ್ತು ಮನೆ ಕಟ್ತಾ ಇದ್ದಾರೆ, ನೀವು ಮನೆ ಕಟ್ಟಿದ್ರೆ ನಿಮ್ಮ ಮನೆ ಮುಂದೆ ಸುಮಾರು 200-300 ಚದುರ ಅಡಿ ನಿಮ್ಮ ಹತ್ರ ಜಾಗ ಉಳಿದಿದೆ, ಅದರಲ್ಲಿ ನೀವು ತೋಟ ಮಾಡಬೇಕು. ನಿಮ್ಮ ಇಚ್ಛೆಗಳಿಗೆ ಅನುಸಾರವಾಗಿ ನಿಮಗೆ ತುಳಸಿ ಗಿಡ ಬೇಕು, ನಿಮಗೆ ಹಣ್ಣಿನ ಮರಗಳು ಬೇಕು, ಹೂವಿನ ಗಿಡಗಳು ಬೇಕು, ಹುಲ್ಲು ಬೇಕು, ಕರಿಬೇವು ಬೇಕು, ಆಮೇಲೆ ಕಿಚನ್ ಗಾರ್ಡನ್ ಬೇಕು. ನಿಮ್ಮ ರಿಕ್ವೈರ್ಮೆಂಟ್ಗಳನ್ನು ನೀವು ಯಾವಾಗ ಜನರೇಟ್ ಮಾಡ್ತೀರಿ, ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಮತ್ತು ಹಾರ್ಟಿಕಲ್ಚರಿಸ್ಟ್ ಅನ್ನುವಂತಹ ತಜ್ಞರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ನಿಮಗೆ ಬೇಕಾದದನ್ನೆಲ್ಲ ಬರೆದುಕೊಂಡು ಬಿಟ್ಟು ಅದನ್ನ ಡ್ರಾಯಿಂಗ್ ರೂಪದಲ್ಲಿ ಮಾಡ್ತಾರೆ. ಪರ್ಗೋಲ ಆಗ್ಲಿ, ಕೂಡೋದಕ್ಕೆ ಜಾಗ ಆಗ್ಲಿ, ಬೆಂಚ್ಗಳು, ಲೈಟು, ಆಮೇಲೆ ಕಾರಂಜಿ ವ್ಯವಸ್ಥೆ ಇವೆಲ್ಲ ಲ್ಯಾಂಡ್ಸ್ಕೇಪ್ ನಲ್ಲಿ ಬರುವಂತಹದ್ದು. ಅಲ್ಲ ಪ್ರಸನ್ನರ, ಅದು ಬಹಳಷ್ಟು ಆಯ್ತು ಅಂತಂದ್ರೆ ಈಗ ನಾನು ಒಂದು ನೀವು ಗಾಲ್ಫ್ ಅಂತ ಹೇಳಿದ್ರೆ ಕರೆಕ್ಟ್, ಇದಲ್ಲದೆ ಎಲ್ಲೆಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ಅವಕಾಶ ಇದೆ ಮನೆ ಒಂದು ಹೇಳಿದ್ರೆ? ಈಗ ತುಂಬಾನೇ ಅವಕಾಶಗಳಿದೆ. ಈಗ ಏನಾಗಿದೆ ಅಂದ್ರೆ ಬರುವಂತಹ ಸ್ಮಾರ್ಟ್ ಸಿಟಿಗಳು ಗವರ್ಮೆಂಟ್ ಈಗ ಏನು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಯೋಜನೆ ಸ್ಟಾರ್ಟ್ ಆಗಿದೆ. ಆ ಯೋಜನೆಗಳಲ್ಲಿ ಪ್ರತಿಯೊಂದು ರಸ್ತೆಗಳು ರಸ್ತೆಗಳ ಅಳತೆ ಪ್ರಕಾರ, ರಸ್ತೆಗಳ ಅಂತರದ ಪ್ರಕಾರ, ರಸ್ತೆಗಳ ಮಧ್ಯಕ್ಕೆ ಮೀಡಿಯನ್ ಅಂತ ಕರೀತಾರೆ, ಮಧ್ಯಕ್ಕೆ ಡಿವೈಡರ್ಗಳ ಮಧ್ಯೆ ಗಾರ್ಡನ್ ಕಂಪಲ್ಸರಿ. ಎಕ್ಸಾಕ್ಟ್ಲಿ. ಆಮೇಲೆ ಎರಡು ಪಾಥ್ವೇಗಳು ಅಂದ್ರೆ ನಡೆಯುವಂತಹ ಪಾದಚಾರಿಗಳಿಗೂ ಏನ್ ಮಾಡಿರುವಂತಹ ಜಾಗ ಇರುತ್ತೆ, ಅವುಗಳಲ್ಲಿ ಟ್ರೀಗಳು ಗಿಡಗಳನ್ನ ನೆಡುವುದು ಒಂದು ಕಂಪಲ್ಸರಿ ಮಾಡಲೇಬೇಕು ಅನ್ನೋಂತ ಒಂದು ಕಂಪಲ್ಸನ್ ಇದೆ. ಅದನ್ನ ಬಿಟ್ಟ ಮೇಲೆ ದೊಡ್ಡ ದೊಡ್ಡ ಶಹರಗಳಲ್ಲಿ, ಇದು ಬೆಂಗಳೂರು ಆಗಿರ್ಬೋದು ಅಥವಾ ಮುಂಬೈ ಆಗಿರ್ಬೋದು, ಪುಣೆ ಆಗಿರ್ಬೋದು ಅಥವಾ ದಿಲ್ಲಿ ಆಗಿರ್ಬೋದು, ಪ್ರತಿಯೊಂದು ಪ್ಲಾಟ್ಗಳ ಡೆವಲಪ್ಮೆಂಟ್ ಏನಿದೆ ಆ ಡೆವಲಪ್ಮೆಂಟ್ನ 10% ಜಾಗದಲ್ಲಿ ಲ್ಯಾಂಡ್ಸ್ಕೇಪ್ ಮಾಡಲೇಬೇಕಾಗುತ್ತೆ. ಕಂಪಲ್ಸರಿ ಅದು. ಈಗ ಮುಂದೆ ನೋಡ್ತಾ ಹೋದಂಗೆ ಈಗ ನಮ್ಮ ಊರುಗಳಲ್ಲಿ ಗುಲ್ಬರ್ಗದಲ್ಲೂ ಕೂಡ ಯಾರೇ ಒಬ್ರು ಟವರ್ಗಳನ್ನು ಕಟ್ಟಿದ್ರೆ, ಇಂಡಿವಿಜುವಲ್ ಮನೆ ಬಿಟ್ಬಿಡಿ, ಯಾರು ದೊಡ್ಡ ಕಾಂಪ್ಲೆಕ್ಸ್ ಅಥವಾ ಟವರ್ ಕಟ್ಟಿದ್ರೆ ಆ ಟವರ್ ಎದುರುಗಡೆ ಗಾರ್ಡನ್ ಕಂಪಲ್ಸರಿ. ಯಾಕೆಂದ್ರೆ ಎಲ್ಲರ ರಿಕ್ವೈರ್ಮೆಂಟ್ ಅದು. ಅಲ್ಲಿ ಮಕ್ಕಳಿಗೆ ಆಟ ಸ್ಥಾನ, ಈಜುಕೊಳ, ಆಮೇಲೆ ನಿಮ್ದು ಕಾರಂಜಿಗಳು, ಕಾಮನ್ ಯುಟಿಲಿಟಿ, ಇದೆಲ್ಲ ಕಂಪಲ್ಸರಿ ಆಗಿದೆ. ಈಗ ಇದು ಮೊದ್ಲಿನ ತರ ಅಮ್ಯುನಿಟಿ ಆಗಿ ಉಳಿದಿಲ್ಲ, ಇದು ರೆಗ್ಯುಲರ್ ರಿಕ್ವೈರ್ಮೆಂಟ್ ಆಗಿ ಬರ್ತಾ ಇದೆ. ಲ್ಯಾಂಡ್ಸ್ಕೇಪ್ ಇಂಡಸ್ಟ್ರಿ ಭಾರತ ದೇಶದಲ್ಲಿ ದಿನಂಪ್ರತಿ ದಿನ ಬೆಳೀತಾ ಇದೆ. ಇವತ್ತು ಸುಮಾರು 500 ಸುಮಾರು 2,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಒಂದು ಇಂಡಸ್ಟ್ರಿ ಇದು. ಅಷ್ಟು ಟರ್ನ್ ಓವರ್ ಇದ್ದಂತ ಇಂಡಸ್ಟ್ರಿ ಅಂದ್ರೆ. ನೀವು ಗಾಲ್ಫ್ ಇದರಿಂದ ಪ್ರಾರಂಭ ಮಾಡಿದ್ರಿ ನಿಮ್ದು ಕರಿಯರ್ ಅಂತ ಹೇಳಿದ್ರೆ, ಗಾಲ್ಫ್ ನಂತರ ಮತ್ತೆ ಎಲ್ಲಿ ಹೋದ್ರಿ? ಗಾಲ್ಫ್ ನಿಂದ ನಾನು ಮುಂಬೈಯಲ್ಲಿ ಒಂದು ಗಾಲ್ಫ್ ಕೋರ್ಸ್ ಮಾಡೋದಕ್ಕೆ ಅಲ್ಲಿಂದ ಆಸ್ಟ್ರೇಲಿಯಾದಿಂದ ಮುಂಬೈಗೆ ಬಂದಿದ್ದೆ. ಮುಂಬೈಗೆ ಬಂದೆ, ಮುಂಬೈಯಲ್ಲಿ ಅವ್ರ ಜೊತೆಗೆ ಹೊಂದಾಣಿಕೆ ಆದದಕ್ಕೋಸ್ಕರ ಅದು ನಾನು ಮುಂಬೈಯಲ್ಲೇ ಉಳಿಯುವಂತಾಯ್ತು. ನಾನು ಆಸ್ಟ್ರೇಲಿಯಾಕ್ ವಾಪಸ್ ಹೋಗಲಿಲ್ಲ, ಮರಳಿ ಹೋಗಲಿಲ್ಲ, ಇಲ್ಲೇ ಭಾರತದಲ್ಲೇ ಉಳಿದೆ. ಯಾಕೆಂದ್ರೆ ನನಗೆ ಇದನ್ನು ಮುಂದುವರೆಸಿಕೊಂಡು ಹೋಗಬೇಕು ಅನ್ನೋದು ಮೊದಲಿನಿಂದನೂ ಇತ್ತು. ಕಾಲೇಜಲ್ಲಿ ಇದ್ದಾಗಿಂದನೂ ಕೂಡ ಲ್ಯಾಂಡ್ಸ್ಕೇಪಿನ ಬಗ್ಗೆ ನನಗೆ ಅತೀವವಾದ ಅಟ್ಯಾಚ್ಮೆಂಟ್ ಇತ್ತು. ಅದಕ್ಕೆ ಅದನ್ನು ಮುಂದುವರೆಸಿಕೊಂಡೇ ಹೋಗಬೇಕು ಅಂತ ಹೇಳಿದ್ದಾಗ ಅಲ್ಲಿಂದ ಮುಂದೆ ನಾನು ಅದೇ ಗಾಲ್ಫ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದೆ. ಮುಂಬೈಯಲ್ಲಿ ಯಾವ ಗಾಲ್ಫ್ ಕೋರ್ಸ್ ಬಂದಿದ್ದೆ ಆ ಗಾಲ್ಫ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದೆ. ಅಲ್ಲಿ 2 5-star ಹೋಟೆಲ್ಗಳಿಗೆ ಮಾಡುವಂತಹ ಲ್ಯಾಂಡ್ಸ್ಕೇಪಿನ ವ್ಯವಸ್ಥೆ ನನಗೆ ಡಿಸೈನ್ ನಿಂದ ಹಿಡಿದು ಎಕ್ಸಿಕ್ಯೂಷನ್ ವರೆಗೂ ಮಾಡುವಂತಹ ಅವಕಾಶ ಸಿಕ್ತು. ಅದ್ ಯಾವ ಜಾಗ ಮಾಡಿದ್ವು, ಅದು ಬಹಳಷ್ಟು ಸಿನಿಮಾ ಚಿತ್ರೀಕರಣ, ಅಡ್ವರ್ಟೈಸ್ಮೆಂಟ್ಗಳ ಚಿತ್ರೀಕರಣ ಬರ್ತಾ ಇದ್ದುದಕ್ಕೆ ಅಲ್ಲಿಂದ ಜನರ ಪರಿಚಯ ಆಗ್ತಾ ಬಂತು. ಅಲ್ಲಿಂದ ನಾನು ರಹೇಜಾನ್ ಅಂತ ಒಂದು ಸಂಸ್ಥೆಯಲ್ಲಿ ಮುಖ್ಯಸ್ಥನಾಗಿ ಜಾಯ್ನ್ ಆದೆ ಲ್ಯಾಂಡ್ಸ್ಕೇಪ್ ಡಿಪಾರ್ಟ್ಮೆಂಟ್ ಇಂದು. ಅಲ್ಲಿ ಸುಮಾರು ಅವರ ಜೊತೆಗೆ 11 ಕಾಲ ಸುಮಾರು 100 ಪ್ರಾಜೆಕ್ಟ್ಗಳನ್ನು ಮಾಡಿದ್ವಿ ನಾವು ಮುಂಬೈ ಮತ್ತು ಪೂನಾ ಮತ್ತು ಬೇರೆ ಬೆಂಗಳೂರುಗಳಲ್ಲಿ ಮಾಡಿದೆ. ಅದು ಬಿಟ್ಟಾದ್ಮೇಲೆ ನಾನು ಟಾಟಾ ಹೌಸಿಂಗ್ ಅಂತ ಒಂದು ರೆಸಿಡೆನ್ಶಿಯಲ್ ಡೆವಲಪರ್ ಕಂಪನಿ ಅಲ್ಲಿ ಜಾಯ್ನ್ ಆದೆ. ಟಾಟಾದ್ದೇ ಒಂದು ಅಂಗ ಪಾರ್ಕ್, ಅಲ್ಲಿ ಲ್ಯಾಂಡ್ಸ್ಕೇಪಿಗೆ ಬಹಳ ಪ್ರಾಮುಖ್ಯತೆ ಇತ್ತು. ಅಲ್ಲಿ ಆಪರೇಷನ್ ಹೆಂಗಿತ್ತು ಅಂದ್ರೆ ಡಿಸೈನ್ ಅಂದ್ರೆ ನಾವು ಮಾಡ್ತಾ ಇರುವಂತಹ ಯಾವುದೇ ಟೌನ್ಶಿಪ್ ಆಗಲಿ ಅಥವಾ ಇಂಡಿವಿಜುವಲ್ ಬಿಲ್ಡಿಂಗ್ಸ್ ಗಳಿಗಾಗಲಿ ನಾವು ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ಗಳನ್ನ ಹೈರ್ ಮಾಡ್ತಾ ಇದ್ವಿ. ಸಸಾಕಿ ಆಗಿರ್ಲಿ, ICN ಆಗಿರ್ಲಿ ಅಥವಾ ಮೋಶೆ ಶಾಫ್ದಿ ಆಗಿರ್ಲಿ, ಇವರೆಲ್ಲ ಜಗತ್ತಿನ ಅತ್ಯಂತ ದೊಡ್ಡ ಫರ್ಮ್ಗಳಿವೆ ಅಂದ್ರೆ ಡಿಸೈನ್ ಆರ್ಕಿಟೆಕ್ಚರಲ್ ಫರ್ಮ್ಸ್ ಅಲ್ಲಿ ದೊಡ್ಡ ಫರ್ಮ್ಸ್ಗಳು. KPF ಆಗಲಿ, ಇವರಿಗೆ ಲ್ಯಾಂಡ್ಸ್ಕೇಪ್ ಒಂದು ಇಂಟಿಗ್ರಲ್ ಡಿಸೈನ್ ಪಾರ್ಟ್ ಆಫ್ ಇಟ್. ಈಗ ಕಾಲೇಜಿನಿಂದ ಬರುವಂತಹ ವಿದ್ಯಾರ್ಥಿಗಳು ಸ್ಪೆಷಲಿ MSc ಹಾರ್ಟಿಕಲ್ಚರ್, BSc ಹಾರ್ಟಿಕಲ್ಚರ್ ಮುಗಿಸಿ ಏನ್ ಬರ್ತೀರಿ ಅವ್ರಿಗೋಸ್ಕರ ಸ್ಪೆಷಲಿ ನೀವು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಕರಿಯರ್ ಮುಗಿಯೋದಕ್ಕಿಂತ ಮುಂಚೆ ಒಂದು ಆಟೋ ಕ್ಯಾಡು ಆಮೇಲೆ BIM ಅಂತ ಒಂದಿರುತ್ತೆ, ಅವೆರಡೂ ಕೋರ್ಸ್ ಗಳನ್ನು ನೀವು ಮಾಡ್ಕೋಬೇಕು. ಯಾಕೆ ಅಂದ್ರೆ ನಿಮಗೊಂದು ಅಡ್ವಾಂಟೇಜ್ ಇರುತ್ತೆ ಮಾರ್ಕೆಟ್ ಅಲ್ಲಿ ನೀವು ಬರುವಾಗ. ಒಂದು, ನಿಮ್ದೇ ಫರ್ಮ್ ಅನ್ನು ಶುರು ಮಾಡಬಹುದು ನೀವು. ಎರಡು, ಯಾರಿಗಾದ್ರೂ ಕೂಡ ಸರ್ವಿಸ್ ಪ್ರೊವೈಡ್ ಮಾಡಬಹುದು. ಮೂರು, ನೀವು ಯಾವುದೇ ದೊಡ್ಡ ಕಂಪನಿಗಳಲ್ಲಿ ಜಾಯ್ನ್ ಆಗಬಹುದು. ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತಹ ನಮ್ಮ ಭಾರತದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅದು ಯುರೋಪ್ ಆಗಿರಬಹುದು, ಅದು ಏಷ್ಯಾ ಆಗಿರಬಹುದು, ಅದು ಸಿಂಗಾಪುರ್ನಂತಹ ದೊಡ್ಡ ಏನು ಅಡ್ವಾನ್ಸ್ ಲ್ಯಾಂಡ್ಸ್ಕೇಪ್ ಡ್ರಿವನ್, ಇಡೀ ಸಿಂಗಾಪುರ್ ಲ್ಯಾಂಡ್ಸ್ಕೇಪ್ನ ಮೇಲೆ ನಡೀತಾ ಇದೆ. ಇಡೀ ದೇಶನೇ ಲ್ಯಾಂಡ್ಸ್ಕೇಪ್ಗೋಸ್ಕರ ಫೇಮಸ್. ಅದು ಮುಖ್ಯವಾದ ಲ್ಯಾಂಡ್ಸ್ಕೇಪಿನ ಕಾಶಿ. ಈ ನನ್ನಂತಹ ಜನರಿಗೆ ಯಾರಿಗಾದ್ರೂ ಲ್ಯಾಂಡ್ಸ್ಕೇಪ್ ನೋಡಬೇಕು ಅನ್ನಂಗಿದ್ರೆ, ಕಲಿಬೇಕು ಅನ್ನಂಗಿದ್ರೆ, ನೋಡಬೇಕು ಅನ್ನಂಗಿದ್ರೆ ಸಿಂಗಾಪುರ್ಗೆ ಹೋಗ್ಬೇಕು. ಅಲ್ಲ ಪ್ರಸನ್ನ ಅವ್ರೆ, ನಾನೇನಂತಂದ್ರೆ ಈ ನಮ್ಮಲ್ಲೇನು ರೈತರಿದ್ದಾರೆ, ಈ ಯುವಕರಿದ್ದಾರೆ, ಈ ಲ್ಯಾಂಡ್ಸ್ಕೇಪ್ ಅನ್ನ ಅವರ ಒಂದು ಆದಾಯ ಆಗ್ಲಿ ಅಥವಾ ಒಂದು ಎಂಟರ್ಪ್ರಿನರ್ಶಿಪ್ ಇಂದ ಒಂದು ಉದ್ಯಮಿಯಾಗಿ ಮಾಡ್ಕೊಳ್ಳಿಕ್ಕೆ ಹೆಂಗ್ ನೋಡ್ಬೇಕು, ಅವ್ರಿಗೆ ಹೆಂಗ್ ಅವಕಾಶ ಇದೆ, ಹೆಂಗ್ ಸ್ಟಾರ್ಟ್ ಮಾಡ. ಒಂದು ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ, ಇವು ಆಟೋ ಕ್ಯಾಡು ಅಥವಾ BIM ಮಾಡೆಲ್ ಗಳನ್ನ ಕಲ್ತ್ರೆ ಯಾವುದೇ ಗ್ರಾಜ್ಯುಯೇಟ್ಗಳು BA BCOM ಇದು ಈಗ ಬಂದಿರುವಂತಹ ಹೊಸ ವಿಷಯಗಳಿವೆಲ್ಲ, ಇದನ್ನ ಕಲಿಬೇಕು ನೀವು. ಇದರಿಂದ ಒಂದು ಡಿಸೈನ್ ಸೆನ್ಸ್ ಬರುತ್ತೆ, ಎರಡು ಡಿಸೈನ್ಗಳಲ್ಲಿ ಕೆಲಸ ಸಿಕ್ಕತ್ತೆ ನಿಮಗೆ ಡಿಸೈನ್ ಮಾಡೋದು. ಇವೆಲ್ಲ ದೊಡ್ಡ ದೊಡ್ಡ ಫರ್ಮ್ಗಳಲ್ಲಿ ಭಾರತದಲ್ಲೂ ಕೂಡ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ. ಇದಾದ್ಮೇಲೆ ನಮ್ಮ ರೈತಾಪಿ ಜನಾಂಗ ಅಥವಾ ಯಾರಿಗೆ ಇದನ್ನ ಪ್ರೊಫೆಷನಲ್ ಅಂತ ತಗೋಬೇಕು ಅಂತ ಇದ್ದಾರೆ ಅವರಿಗೆ ಇದರಲ್ಲೂ ಎರಡು ವಿಧವಾಗಿ ನೋಡಬಹುದು ಇದನ್ನ. ಒಂದು, ನಾವು ಗಿಡಗಳನ್ನ ಬೆಳೆಸಿ ಮಾರುವುದು. ಒಂದು, ಮಾರಾಟ ಡೈರೆಕ್ಟ್ ಆಗಿ ಅಂದ್ರೆ ನೀವೇ ಪ್ರೊಡ್ಯೂಸ್ ಮಾಡಿ ನೀವೊಂದು ಗಾರ್ಡನ್ ಸೆಂಟರ್ ಓಪನ್ ಮಾಡಿ. ಗಾರ್ಡನ್ ಸೆಂಟರ್ ಅಂದ್ರೆ ಒಂದೇ ಜಾಗದಲ್ಲಿ, ಈಗ ಸಪೋಸ್ ನೀವು ದುಬೈ ಅಥವಾ ಯುರೋಪ್ ಅಲ್ಲಿ ಯಾವುದೇ ಸಿಟಿಗಳಿಗೆ ಹೋಗಿ, ಇಲ್ಲ ಸಿಂಗಾಪುರ್ ಅಲ್ಲಿ ಹೋಗಿ, ಇಲ್ಲ ಚೈನಾ ದೇಶದಲ್ಲಿ ಕೂಡ ಯಾವುದೇ ಒಂದು ಸಣ್ಣ ಊರಿಗೆ ಹೋದ್ರೂ ಕೂಡ ಆ ಊರಲ್ಲಿ ಹೆಂಗೆ ಇಲ್ಲಿ ನಮ್ಮಲ್ಲಿ ಮೆಡಿಕಲ್ ಸ್ಟೋರ್ಸ್ ಕಿರಾಣಿ ಅಂಗಡಿ ಹೆಂಗಿರ್ತಾವ, ಹಂಗ ಗಾರ್ಡನ್ ನಿಂದನ ಒಂದು ಅಂಗಡಿ ಇರ್ತದೆ, ಗಾರ್ಡನ್ ಸ್ಟೋರ್ ಅದು. ಅಲ್ಲಿ ಹೋದ್ರಿ ಅಂದ್ರೆ ನಿಮಗೆ ಗಾರ್ಡನ್ಗೆ ಬೇಕಾಗುವಂತ ಬೀಜ, ಗೊಬ್ಬರ, ಸಾಮಾನುಗಳು, ಇರಿಗೇಷನ್ ಬೇಕಾಗುವಂತ ಎಲ್ಲ ಒಂದೇ ಕಡೆ ಸಿಗುವಂತ ವ್ಯವಸ್ಥೆ ಇರುತ್ತೆ. ಇಡೀ ಊರುಗಳಲ್ಲಿ ಇಂಥವು 10-12 ಅಂಗಡಿ ಇರ್ತಾವ. 10-12 ಅವ ಅಂದ್ರೆ ಎಲ್ಲಾರಿಗೂ ಬಿಸ್ನೆಸ್ ಅವಕಾಶ ಅದ ಅಂದಂಗಲ್ಲಿ. ಒಂದೇನು ಅಂದ್ರೆ ನೀವು ಪ್ರೊಡ್ಯೂಸ್ ಮಾಡಿ ಆ ರೀತಿ ಮುಖಾಂತರ ನೀವು ಅದನ್ನ ಮಾರಾಟ ಮಾಡಬಹುದು. ಅದು ಬೇಡ ಅಂದ್ರೂ ಕೂಡ ಈಗ ಪೂನಾ ಅಲ್ಲಿ ಅಗರ್ ಎಲ್ಲರೂ ನೀವು ನೆನಪಿರ್ಬೋದು, ಪೂನಾ ಇಂದ ನೀವು ಸೋಲಾಪುರ್ಕ್ ಏನು ಬಸ್ಲಿ ಬರ್ತೀರಿ, ಪೂನಾ ಸಿಟಿ ಬಿಟ್ಟ ಮೇಲೆ ಸೋಲಾಪುರ್ ಬರೋ ತನಕ ಸುಮಾರು ಇಂದಾಪುರ್ ತನಕ ಅಂದ್ರೆ 50-60 ಕಿಲೋಮೀಟರ್ ನಿಮ್ಮ ಅಕ್ಕಪಕ್ಕ ಬರೀ ಗ್ರೀನ್ ಹೌಸ್ಗಳು ಕಾಣಿಸ್ತೀರಿ, ಅವೆಲ್ಲ ನರ್ಸರಿಗಳು. ಅವು 1-2 ಕೋಟಿ ರೂಪಾಯಿ ಅವು ಬಿಸ್ನೆಸ್ ಮಾಡಂಗಿಲ್ಲ, ಅವರು ಸುಮಾರು 500 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ಇಂಡಸ್ಟ್ರಿ ಇಂಡಸ್ಟ್ರಿ ರೂಪದಲ್ಲಿ ಇನ್ನೂ ನಾವು ಇದನ್ನ ಕಂಡೇ ಇಲ್ಲ. ನಾವು ಇವತ್ತಿಗೂ ಕೂಡ ನಮ್ಗೆ ಯಾವ್ದಾದ್ರು ದೊಡ್ಡ ಹೂವಿನ ಗಿಡ ಬೇಕು, ನನ್ನ ಪ್ರಾಜೆಕ್ಟ್ ಗಳಿಗೆ ಬೇಕಾಗುವಂತ ನಾನು ಗಿಡಗಳನ್ನ ಸೋರ್ಸ್ ಮಾಡಬೇಕು ಅಂದ್ರೆ ನನಗೆ ಇಂಡಿಯಾನಾಗಿರೋ ಬರೀ ನಾಲ್ಕೇ ಜಾಗ. ಈ ಚೈನಾನಂಗೆ ಎಲ್ಲಾ ಊರುಗಳಲ್ಲಿ ಸಿಗೋ ಪರಿಸ್ಥಿತಿ ಇಲ್ಲ ಇಲ್ಲ. ನಾ ಹುಡುಕ್ಬೇಕು ಅಂದ್ರೆ ಎದ್ದು ಕಲ್ಕತ್ತಾಕ್ ಹೋಗ್ಬೇಕು, ಇಲ್ಲ ದಿಲ್ಲಿ ಹತ್ರ ಗಂಗಾ ಬೇಸಿನ್ಯಾಗ, ಅದನ್ ಬಿಟ್ಮೇಲೆ ಆಂಧ್ರಪ್ರದೇಶನಾಗ ಕಡಿಯಮ್ಮ ಅಂತ ಹೇಳಿ. ಬಹಳಷ್ಟು ಕಡೆ ನಾವು ನೋಡ್ತಾ ಇರ್ತೀವಲ್ಲ ಸಣ್ಣ ಸಣ್ಣ ಗಿಡಗಳನ್ನ ನರ್ಸರಿಗಳು ಇಟ್ಕೊಂಡು ಎಲ್ಲ ಊರಲ್ಲಿ ಮಾರಾಟ ಮಾಡ್ತಿರ್ತಾರೆ. ಅವ್ರು ಯಾರು ತಾವು ಸ್ವಂತ ಪ್ರೊಡ್ಯೂಸ್ ಮಾಡಂಗಿಲ್ಲ. ಅವಕಾಶ ಏನದಂದ್ರೆ ಟ್ರೇಡರ್ಸ್ ಕಲ್ಯಾಣ ಕರ್ನಾಟಕದಾಗ ಅವಕಾಶ ಏನಂದ್ರೆ ಇದು ಡ್ರೈ ಏರಿಯಾ ಇದ್ದಕ್ಕ ಇಲ್ಲಿ ರೋಗಗಳು ಕಡಿಮೆ. ಒಂದ್ ನಮ್ಗೇನಸ ಇದಕ್ಕೆ ತೋಟಗಾರಿಕೆ ಮಾಡ್ಬೇಕಂದ್ರೆ ನೀರ್ ಬಹಳ ಬೇಕ್ರಿ? ಇಲ್ಲ, ನೀರ್ ಬೇಕು. ನೀರನ್ನ ಸರಿಯಾಗಿ ಉಪಯೋಗಿಸುವಂತ ತಲಿಬೇಕು ಅಂದ್ರೆ ಡ್ರಿಪ್ ಇರಿಗೇಷನ್ ಆಗ್ಲಿ ಮೈಕ್ರೋ ಇರಿಗೇಷನ್ ಆಗ್ಲಿ ಇದನ್ನ ಮಾಡಿದ್ರೆ ಇವನ್ ಕಡಿಮೆ ನೀರಲ್ಲೂ ಕೂಡ ಇದನ್ನ ನೀವು ಒಂದು ಉದ್ಯಮವಾಗಿ ಬೆಳೆಸ್ಕೋಬಹುದು. ಇಲ್ಲಿ ಹೆಂಗದಂದ್ರೆ ಆರ್ನಮೆಂಟಲ್ ಗಿಡಗಳು ಬೇಕು ಅಂದ್ರೆ ಪಾಮ್ಸ್ ಗಳಾಗ್ಲಿ ಶ್ರಬ್ ಗಳಾಗ್ಲಿ ಗುಲಾಬಿ ಮಲ್ಲಿಗೆ ಬೋಗನ್ವಿಲ್ಲ ಇವನ್ನೇನದಲ್ಲ ಇಂಥವು ಕಲ್ಯಾಣ ಕರ್ನಾಟಕದಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡಬಂದ್ರೆ ಲಕ್ಷಾನುಗಟ್ಟಲೆ ನೀವು ಇವನ್ನ ಬೆಳೆಸಬಹುದು. ಇವತ್ತು ಕೂಡ ಕಲ್ಕತ್ತಾನಾಗ ಎಲ್ಲಾ ಕಲ್ಕತ್ತಾನಾಗ ಬೆಳೆಯಂಗಿಲ್ಲ, ಕಲ್ಕತ್ತಾ ಅಕ್ಕಪಕ್ಕ ಆ ಸಣ್ಣ ದೂರ ದೂರದ ಹಳ್ಳಿಗಳಲ್ಲಿ ಒಬ್ಬೊಬ್ರು ಬೆಳೆಸ್ತಾರೆ. ಇಲ್ಲಿ ನೀವು ಮಾಸ್ ಪ್ರೊಡಕ್ಷನ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಇವನ್ ಕೂಡ ಆನ್ಲೈನ್ ಕೂಡ ನೀವು ಮಾರ್ಕೆಟಿಂಗ್ ಮಾಡಬಹುದು. ಆನ್ಲೈನ್ ಬರ್ಲಿಕ್ಕೆ ಶುರು ಆಗಿದೆ. ನಾವು ಖರೀದಿ ಮಾಡ್ಲಿಕ್ಕತ್ತೇವೆ ಅಂದ್ರೆ ಅಲ್ಲಿ ಪ್ರೊವಿಷನ್ ಅದ, ನೀವು ಯಾವಾಗ ತೆಗೆದು ನೋಡ್ರಿ ಟೈಪ್ ಮಾಡಿ ನೋಡ್ರಿ ನಿಮ್ ಗಿಡದ ಬಗ್ಗೆ ತುಳಸಿ ಗಿಡ ಅವೈಲೇಬಲ್ ಅದನ್ನು ಇಲ್ಲೋ ಅಂತ ಹೇಳಿ. ತುಳಸಿ ಗಿಡನು ಕಾಣಿಸ್ತದೆ ನಿಮಗೆ, ಸಗಣಿ ಗೊಬ್ಬರನು ಕಾಣಿಸ್ತದ, ಆಕಳ ಗಂಜಲನು ಕಾಣಿಸ್ತದೆ. ಯಾಕಂದ್ರೆ ಜನ ಇವತ್ತು ತಗೊಳಿಕತ್ತಾರ. ಜನರಿಗೆ ಏನ್ ಬೇಕೋ ಸಿಗ್ತವೆ ಅಂದ್ರೆ ಇವತ್ತು ಗುಲ್ಬರ್ಗ ಅಂತ ಶಹರದಲ್ಲಿ ನೀವು ಮಾಡ್ತೀನಿ ಅಂತಂದ್ರೆ ಇಲ್ಲೂ ದೊಡ್ಡ ಅವಕಾಶ ಅದ ನಿಮಗೆ. ನಾವು ತಗೊಂಡೋಗಿ ಮಾರ್ಬೇಕಂತ ಅನ್ನೋ ಪರಿಸ್ಥಿತಿನೂ ಇಲ್ಲ. ಹೆಂಗದಂದ್ರೆ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀರಿ ನಿಮ್ ಹೊಲದಾಗ ಅಂದ್ರೆ ನಿಮ್ಮದೇ ಕಮ್ಯುನಿಟಿ ಅಂದ್ರೆ ಈಗ ತೋಟಗಾರಿಕೆ ಇವು ಸೌಂದರ್ಯೀಕರಣದ ಏನ್ ಪ್ರೊಡಕ್ಷನ್ ಅದ, ಇವರು ತಮ್ಮ ತಮ್ಮಲ್ಲೇ ನೀವು ಪಾಮ್ ಮಾರ್ತೀರಿ ನಮ್ಮ ಹತ್ರ ಬೋಗನು ಇಲ್ಲ ಅಂತಂದ್ರೆ ಇಂಡಿವಿಜುವಲಿ ಒಳಗಡೆ ಅಸೋಸಿಯೇಷನ್ ಅದ. ಅಂದ್ರೆ ಭಾರತದೊಳಗ ನರಸಿಂಹನ್ ಅಸೋಸಿಯೇಷನ್ ಅಂತ ಹೇಳಿ ಒಂದು ದೊಡ್ಡ ಫಾರ್ಮ್ ಅದ. ಈಗ ಸಪೋಸ್ ನೀವು ಬೆಳಿಲಿಕ್ಕತ್ತೀರಿ ಅಂತಂದ್ರೆ ಒಂದು 700-800 ರೂಪಾಯಿ ದಿನ ಅವ್ರ ಸದಸ್ಯತಾ ಫಾರ್ಮಲ್ ನೀವು ಕೊಟ್ಟರೆ ಕೂಡ ನೀವು ಕೂಡ ಅವ್ರ ಎನ್ಲಿಸ್ಟೆಡ್ ಅಲ್ಲಿ ಬರ್ತೀರ. ನೀವೇನ್ ಪ್ರೊಡ್ಯೂಸ್ ಮಾಡ್ತೀರಿ, ಸಪೋಸ್ ನಿಮ್ಗೆ ಬರೀ ಅರೇಕ ಪಾಮ್ ಅಷ್ಟೇ ಮಾಡೋ ಇಚ್ಛೆ ಅದ, ನಿಮ್ ಹೊಲ ಅದ, ನಿಮ್ 10 ಎಕರೆ ಹೊಲದಾಗ ಒಂದ್ 1/2 ಎಕರೆ ಅದ, ನಾವು ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಭಾರತ ದೇಶದೊಳಗೆ ಹೆಂಗಿರ್ತದಂತಂದ್ರೆ ಬ್ಯಾಗ್ ಸೈಜ್ ಮೇಲೆ ಹಿಡಿದು ವ್ಯಾಲ್ಯೂ ಕಟ್ತೀವಿ, ರೇಟ್ ಇರ್ತದೆ. ಒಂದು ಬ್ಯಾಗ್ ಸೈಜ್ 6 ಇಂಚು ಇತ್ತಂದ್ರೆ ಅದಕ್ಕೆ ರೇಟ್ ಸುಮಾರು 40 ರೂಪಾಯಿಯಿಂದ 100 ರೂಪಾಯಿ ಇದ್ರೆ, ಅದ ಬ್ಯಾಗ್ ಸೈಜ್ 1 ಫೂಟ್ ಇದ್ದಿದ್ರೆ 400-4000 ರೂಪಾಯಿ ತನಕನು ಹೋಗ್ತದೆ. ಅಂದ್ರೆ ಗಿಡದ ಬೆಳವಣಿಗೆ ಆಮೇಲೆ ಅದ್ರ ಎಷ್ಟು ಹೆಲ್ದಿ ಅದ ಅದ್ರ ಮೇಲೆ ಅದ್ರ ರೇಟ್ ಡಿಸೈಡ್ ಆಗ್ತದೆ. ಒಂದು ಬ್ಯಾಗ್ ಸೈಜ್ ಮೇಲೂ ಇರ್ತದೆ, ಒಂದು ಗಿಡದ ಸೈಜ್ ಮೇಲೂ ಇರ್ತದೆ. ಇನ್ನೂ ದೊಡ್ಡ ಅವಕಾಶ ಏನಂತಂದ್ರೆ ಇಲ್ಲಿ ನೀರಿನ ಅವಕಾಶ ನೀವು ಮಾಡಿಕೊಟ್ಟು ಸರಿಯಾದ ಮಣ್ಣಿನ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಡ್ರೈಯರ್ ಪ್ಲೇಸ್ ಅಂದ್ರೆ ಎರಿಡ್ ಪ್ಲೇಸ್ ಆದಂತಹ ಗುಲ್ಬರ್ಗಾ ಬಿಜಾಪುರ ಬೀದರ್ ರಾಯಚೂರು ಬಳ್ಳಾರಿ ಅಂತ ರೀಜನ್ ಗಳಲ್ಲಿ ಡ್ರೈ ಇರೋದಕ್ಕೆ ಏನಾಗ್ತಂದ್ರೆ ಗಿಡಕ್ಕೆ ನೀರು ಬರೋಬ್ಬರಿ ಕೊಟ್ಟು ಗೊಬ್ಬರ ಕೊಟ್ಟು ನೀವು ಸರಿಯಾಗಿ ಬೆಳವಣಿಗೆ ಮಾಡಿದ್ರೆ ಗಿಡಗಳು ಬಹಳ ತೇಜವಾಗಿ ಬೆಳೀತಾವೆ, ಇಲ್ಲಿ ಫಾಸ್ಟ್ ಬೆಳೀತಾವೆ, ಬಹಳ ಫಾಸ್ಟ್ ಬೆಳೀತಾವೆ. ಇದು ನನ್ನ ಅನುಭವ ಇಲ್ಲಿದಷ್ಟೇ ಅಲ್ಲ, ಮೆಡಿಟರೇನಿಯನ್ ಕಂಟ್ರಿ ಲೈಕ್ ಸ್ಪೇನ್ ಪೆರು ಮೆಕ್ಸಿಕೋ ಅವು ಡೆಸರ್ಟ್ಗಳು, ಅಲ್ಲಿ 4 ವರ್ಷಕ್ಕೆ ಒಂದ್ಸರಿ 1 ದಿವಸ 2 ದಿವಸ ಮಳೆ ಬರ್ತದೆ. ಅಂಥಲ್ಲೂ ಕೂಡ ಅವು ಇಡೀ ಊರಿಗೂರಲ್ಲ 500-600 ಕಿಲೋಮೀಟರ್ ಡ್ರೈವ್ ಮಾಡಿದ್ರು ಕೂಡ ನಿಮಗೆ ಬರೀ ನರ್ಸರಿಗಳು ಕಾಣ್ತಾವಲ್ಲಿ, ಬೇರೆ ಯಾರು ಬೆಳೆನೇ ಬೆಳೆಯಂಗಿಲ್ಲ, ಬರೀ ನರ್ಸರಿನ ಮಾಡಿಟ್ಟಾರೆ. ಅಷ್ಟು ದೊಡ್ಡ ಉದ್ಯಮ ಅಲ್ಲಿ ನಮ್ ನೋಡೋ ರೀತಿ ಏನದಲ್ಲ, ಇದನ್ನ ಉದ್ಯಮ ಅಂತ ನೋಡೋಕೆ ನಾವು ಪ್ರಯತ್ನ ಮಾಡಿದ್ರೆ ಬಹಳಷ್ಟು ಬೆಳವಣಿಗೆ ಅದ ಇಲ್ಲಿ. ಅಂದ್ರೆ ಬಹಳಷ್ಟು ಆಪ್ಷನ್ ಇದೆ. ನಮ್ ಚಿಂತೆ ನಮ್ ರೋಣದ ದೃಷ್ಟಿ ಬದಲಾಗಬೇಕು. ಯಾಕಂದ್ರೆ ಇವತ್ತ ದುಬೈ ಅಂತ ಶಹರ, ದುಬೈ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಬಹಳ ಜೋರಾಗಿ ಬೆಳೀತಾ ಇದಾವೆ. ಅವರಿಗೆ ನಮ್ಮಷ್ಟು ಜೈವಿಕ ವೈವಿಧ್ಯತೆ ಇಲ್ಲ ಅವರಲ್ಲಿ ಎಲ್ಲೂ. ಇದು ಯುರೋಪ್ ಅಲ್ಲೂ ಆಯ್ತು, ಆಮೇಲೆ ಇವನ್ ಅಮೆರಿಕಾದಲ್ಲೂ ನಮ್ಮಷ್ಟು ಜೈವಿಕ ವೈವಿಧ್ಯತೆ ಇಲ್ಲ. ನಾ ಅಲ್ಲಿ ಗಿಡ ತಗೊಳಕ್ ಹೋದಾಗ ನನಗೆ ಕೇಳ್ತಿದ್ರು, ನಮಗೆ ಹೆಂಗರ ನೀವು ಬೇವಿನ ಗಿಡ ಕಳಿಸ್ತೀರನು, ಹೆಂಗರ ಮಾಡಿ ಅಶೋಕ ಗಿಡಗಳು, ಅಶೋಕ ಗಿಡಗಳಲ್ಲಿ ಇಲ್ಲ, ಬಹಳ ಸುಂದರವಾದಂತಹ ಗಿಡ ನಮ್ಮ ಭಾರತ ದೇಶದ ಗಿಡ. ಬಹಳಷ್ಟು ಫೈಕಸ್ ಗಿಡಗಳು ಅಂದ್ರ ಈ ಬೋಧಿ ವೃಕ್ಷ ಆಗ್ಲಿ ಅಥವಾ ಆಲದ ಮರ, ಅರಳಿ ಮರ ಆಗ್ಲಿ ಆಲದ ಮರ ಆಗ್ಲಿ ಅವ್ರ ಹತ್ರ ಸಿಗಂಗಿಲ್ಲ, ಅವ್ರಲ್ಲಿ ಬೆಳೆಯಂಗಿಲ್ಲ. ನನಗ್ ಕೇಳಿದ್ರು ನೀವ್ ಯಾರ ಹೆಂಗರ್ ಮಾಡಿ ನಮಗ್ ಕಳಿಸ್ಲಿಕ್ಕೆ ಸಾಧ್ಯದೇನು ಈ ಗಿಡಗಳನ್ನ ಬೆಳೆದು, ನಮ್ಗೆ ಬೇಕಿವು, ಅವ್ರ ದೇಶದಲ್ಲಿ ಅವ್ರಿಗೆ ಬೆಳೆಸಬೇಕು ಅನ್ನುವಂತ ಹಂಬಲ. ಈಗ ಹೊಸ ಹೊಸ ಏರ್ಪೋರ್ಟ್ ಗಳನ್ನ ನೋಡಿದ್ರೆ ನೀವು ಯುರೋಪಿನಲ್ಲಿ ಅಲ್ಲಿ ಗಿಡಗಳು ಏನ್ ಇಟ್ಟಾರ ಒಳಗೆ ತೋರಿಸ್ಲಿಕ್ಕೆ ಅಂತಂದ್ರ, ನಮ್ಮ ದೇಶದ ಗಿಡಗಳು ಅವನು ಬಹಳ ಚಂದ ಬಚಾಸಿ ಗ್ಲಾಸ್ ನಾಗ ಹಾಕಿಟ್ಟು ಕೇರ್ ತಗೊಂಡು ನಮ್ಮ ಗಿಡಗಳನ್ನು ಅವ್ರ ಜನರಿಗೆ ತೋರಿಸ್ತಾರೆ, ರಾಜಮರ್ಯಾದೆ ಕೊಟ್ಟು. ಈಗ ನಮ್ಮಲ್ಲಿ ಹೆಂಗದಂತಂದ್ರೆ ನಾವು ಇವನ್ ಯಾವನ್ನು ಸೀರಿಯಸ್ ಆಗಿ ಬೆಳೆಸೇ ಇಲ್ಲ. ಅಂದ್ರೆ ನಾ ಹೇಳದನ್ನ ಅಂದ್ರೆ ನಮ್ಮ ರೈತರಿಗೆ ಬೇವು ಬೆಳೆದ್ರು ಅವಕಾಶದ ಅವಕಾಶದ ಬೇವು ಬೆಳೆದ್ರು ಅವಕಾಶದ ಆಲ ಬೆಳೆದ್ರು ಅವಕಾಶ ಆದ್ರೆ ಅವನ್ನೆಲ್ಲ ನೀವು ಕಂಟೈನರ್ ನಾಗ ಅಂದ್ರ ಪಾಟ್ನಾಗ ಪಾಟ್ನಾಗ ಬಳಸಬೇಕು. ಕಂಟೈನರ್ ಬ್ಯಾರೆ ಬೇರೆ ವಿಧಗಳಾಗಿ ಕಂಟೈನರ್ಸ್ ಇರ್ತಾವ. ಅಂದ್ರ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರುವಂತಹ ಕಂಟೈನರ್ ಗಳನ್ನ ನೀವು ಬಳಸಬೇಕು. ಈಗ ಚೈನಾದಲ್ಲಿ ಒಂದು ಸಿಸ್ಟಮ್ ಇದೆ ಏರ್ಪಾಟ್ ಅಂತ ಹೇಳಿ, ಚೈನಾದಲ್ಲಿ ಒಂದು ಇದೆ ಏರ್ಪಾಟ್ ಅಂತ ಸಿಸ್ಟಮ್. ಅದರೊಳಗೆ ಏನಾಗ್ತದೆ, ಆ ಪಾಟ್ಗೆ ತೂತುಗಳಿರ್ತಾವ. ಆ ತೂತಿನಿಂದ ಏರ್ ಒಳಗೆ ಹೋಗೋದಕ್ಕೆ ರೂಟ್ ಅಂದ್ರೆ ಬೇರಿನ ಬೆಳವಣಿಗೆ ತುಂಬಾ ಸಹಕಾರಿ ಆಗ್ತದೆ. ಬೇರೆ ಬೆಳೆದಂಗ ಗಿಡದ ಮ್ಯಾಲಿನ ತೇಜ್ ಚಂದ ಇರ್ತದೆ. ಅಂದ್ರೆ ಅದಕ್ಕೆ ರೆಂಬೆಗಳು ಜಾಸ್ತಿ ಬರ್ತವೆ. ಎಷ್ಟು ರೆಂಬೆಗಳು ಜಾಸ್ತಿ, ಎಷ್ಟು ಮರದ ರೂಪದಲ್ಲಿ ನೀವು ಮಾಡ್ತಿರೋ ಅಷ್ಟು ವ್ಯಾಲ್ಯೂಗಳು ಜಾಸ್ತಿ. ಅಲ್ಲ ಮತ್ತಂದ್ರೆ ದೊಡ್ಡ ಗಿಡ ಮಾರೋದೆಂಗ ಒಯ್ಯೋದೆಂಗ, ಗುಲ್ಬರ್ಗ ಇದ್ದ ಗಿಡ ನೀವು ಬೆಂಗಳೂರಿಗೆ ಒಯ್ಯಬೇಕು ಅಂತ ಹೆಂಗ್ ಸಾಧ್ಯ ಆಗುತ್ತೆ? ಹೆಂಗ್ ಸಾಧ್ಯ ಅಂತಲ್ಲ, ಇವತ್ ನಂದ ಕೆಲಸದ ಹೇಳ್ತೇನೆ ನಿಮ್ಗೆ. ಸುಮಾರು 2000 ಗಿಡ ನಾ ಅಲ್ಲಿಂದ ಹುಡುಕಿ ತರ್ಲಿಕ್ಕೆ. ಹೆಂಗಂದ್ರ ಗುಲ್ಬರ್ಗ ಅಲ್ಲ, ನೀವು ಎಲ್ಲೇನು ಇನ್ನೂ ಸಣ್ಣ ಹಳ್ಳಿ ಊರಾಗಿದ್ರೂ ಸಹಿತ ನೀವು ಹೇಳ್ರಿ ನನಗೆ, ಇಲ್ಲ ನಮ್ಮಲ್ಲಿ ಇಂತ ದೊಡ್ಡ ಗಿಡ ಪಾಟ್ನಾಗ ರೆಡಿ ಅದ, ನೀವು ತಗೊಂಡ್ ಹೋಗ್ಲಿಕ್ಕೆ ತಯಾರಿದ್ದೇನೋ ಅಂತ ಹೇಳಿ. ಈಗ ಹೆಂಗಾಗ್ತದೆ, ಗಿಡಗಳನ್ನ ಹೆಂಗ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಪಾಟಿಗೆ ಅಂತಂದ್ರ, ಈಗ ಚೈನಾಕ್ ಹೋದ್ರೆ ಸಾವಿರಾರು ಎಕರೆ ಒಳಗೆ ಅವನ್ನೆಲ್ಲ ಗಿಡ ಹಚ್ಚಿಡ್ತಾರ. ಅವ್ರಿಗೆ ಯಾವಾಗ ಆರ್ಡರ್ ಬರ್ತಾವಲ್ಲ ಅದಕ್ಕೆ ಕೆಳಗವನ್ನ ಹಸಿರು ಬಟ್ಟೆ ಹಾಕಿರ್ತಾರ. ಹಚ್ಚೋ ಮುಂದ ಹಸಿರು ಬಟ್ಟೆ ಹಾಕಿ ಕಟ್ಟಿರ್ತಾರ. ಆ ಬಟ್ಟಿ ಒಳಗಿಂದ ಬೇರುಗಳು ಕೆಳಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಉಸುಕು ಮಿಶ್ರಿತ ಜಾಗ ಏನಿರ್ತದೆ ಅಲ್ಲಿ ಬಹಳ ಒಳ್ಳೆ ಜಾಗ ಇದೆ. ಎಲ್ಲಿ ಉಸುಕು ಜಾಸ್ತಿ ಇರ್ತದ ಅಲ್ಲಿ ನೀವು ಗಿಡಗಳನ್ನ ಬಹಳ ಲಘು ಬೆಳೆಸ್ಕೋಬಹುದು, ಅಥವಾ ಉಸುಕು ಹಾಕಿ ಉಸುಕು ಹಾಕಿನೂ ಬೆಳೆಸಬಹುದು. ಎರಡನೇದು ಎರಿ ಮಣ್ಣಿನವರು ಉಸುಕು ಹಾಕಿಸ್ ಕೂಡ ಗಿಡ ಬೆಳೆಸಬಹುದು. ಅವ್ರ ಏನ್ ಮಾಡಿರ್ತಾರೆ ಅಂದ್ರೆ ಸಣ್ಣ ಇದ್ದಾಗನ ಸುಮಾರು 20-21 ಇಂಚ್ ಪ್ಲಾಸ್ಟಿಕ್ ಬ್ಯಾಗ್ ನಾಗ ಹಾಕಿ ಅರ್ಧ ಮಣ್ಣಾಗ ಅಥವಾ ಉಸುಕಿನಾಗ ಮುಚ್ಚುದು, ಅರ್ಧ ಮ್ಯಾಲ ಕಾಣಿಸ್ತಿರ್ತದೆ. ಬಂದವರಿಗೆ ಈಗ ಸಪೋಸ್ ನನ್ನಂತ ಬಾಯರ್ಸ್ ಯಾವಾಗ ಬರ್ತಾರೆ, ಯಾರು ತಗೊಳ್ಳೋರು ಬರ್ತಾರ, ಅವರಿಗೆ ಗಿಡ ತೋರಿಸ್ತಾರ. ಅವ್ರು ನೋಡ್ರಿ ಗಿಡದು ಸುತ್ತಳಿತಿ ಸೊಂಟ ಗಿಡದ ಗರ್ತ್ ಎಷ್ಟು ದೊಡ್ಡದಾಕೋತ್ ಹೋಗ್ತದೆ ಅಷ್ಟು ನಿಮಗೆ ಬೆಲೆ ಜಾಸ್ತಿ ಬರ್ತದೆ. ಅಂದ್ರೆ ಎಷ್ಟು ದೊಡ್ಡದಾದ್ರೂ ಒಯ್ಬಹುದು, ಹಚ್ಬಹುದು. ಎಷ್ಟು ದೊಡ್ಡದಾದ್ರು ಅಂದ್ರೆ ಸುಮಾರು ಈಗ ನಾನು ಒಂದು ತರುವಂತ ಒಂದು ಗಿಡ ಏನಿದೆ ಅದ್ರ 4 ಮೀಟರ್ ಸೊಂಟದ, 4 ಮಂದಿ ಕೈ ಹಿಡ್ಕೊಂಡ್ರು ಕೂಡ ಆ ಗಿಡ ಮುಟ್ಟುದಾಂಗ್ಲ. ಅಂದ್ರೆ ಒಂದೆಂಡಿಂದ ಒಂದ್ ಎಂಡಿಗೆ ಅಷ್ಟು ದೊಡ್ಡ ಗಿಡ ತರ್ಲಿಕ್ಕೆ. ಎಲ್ಲಿಂದ ತರ್ಲಿದ್ರದ ಇದು? ಬರ್ತಾ ಇರೋದು ಮೆಲೋರ್ಕಾ ಅಂತ ಹೇಳಿ ಸ್ಪೇನ್ ದೇಶದಿಂದ ಬರ್ತಾ ಇದೆ ಸಸಿ ಮುಖಾಂತರ. ಅಲ್ಲ ಪ್ರಸನ್ನ ಅವ್ರೆ, ಅಲ್ಲಿಂದ ಗಿಡ ತರೋದು ಆ ಗಿಡ ನಮ್ಮಲ್ಲಿ ಸಿಗ್ಲಿಲ್ಲ ನಿಮಗೆ? ನಮ್ಮಲ್ಲಿ ಇಷ್ಟು ದೊಡ್ಡ ಗಿಡಗಳು ಸಿಗಂಗೇ ಇಲ್ಲ. ನಮ್ಮಲ್ಲಿ ಸಿಗುವಂತವ ಏನು ಅಂದ್ರೆ ಇದ ಬ್ಯಾಗ್ ನಾಗ ಮಾಡಿದ್ದನ. ಇವ 3-4 ಏನ್ ಪ್ಲೇಸ್ ಅವ ಇಂಡಿಯಾನಾಗ, ಅಲ್ಲಿ ಬ್ಯಾಗ್ ನಾಗ ಅಷ್ಟೇ ಮಾಡುವ ಪರಿಸ್ಥಿತಿ. ಕಂಟೈನರ್ ನಾಗ ಹೊತ್ಕೊಂಡು ಬರುವಂತ ಅಥವಾ ಅಷ್ಟು ದೊಡ್ಡ ಬೆಳೆದಂತ ಮರ 40 ವರ್ಷ, 50 ವರ್ಷ, 100 ವರ್ಷದ ಗಿಡಗಳು. ನನ್ನ ಆಶ್ಚರ್ಯಕ್ಕೆ 1100 ವರ್ಷದ ಮರ ಆಲಿವ್ ಗಿಡ ಬಾರ್ಸಿಲೋನಾ ಹತ್ರ ಒಂದು ನರ್ಸರಿ ಒಳಗೆ ಮಾರ್ಲಿಕ್ಕಿತ್ತು. ಕೇಳಿದ್ರು ಆಶ್ಚರ್ಯ ಆಗೋದಿಲ್ಲ. ಅಲ್ಲ ನನಗೆ ಆಗ್ಲಿಲ್ಲ, ನಾ ಇದ ಫೀಲ್ಡ್ ನಾಗ 25 ವರ್ಷದ ಮ್ಯಾಲೆ ಇದ್ರೂ ಕೂಡ ನನಗೂ ಕೂಡ ನಂಬುವಂತ ಪರಿಸ್ಥಿತಿ ಇದ್ದಿಲ್ಲ. ಅಷ್ಟು ದೊಡ್ಡ ಹಳೆ ಮರಗಳನ್ನ ಪಾಟ್ ಮೇಲೆ ಹಾಕಿದ್ರು. ನೀವು ನಂಬುತ್ತಿರೋ ಇಲ್ಲೋ, 1 ಮೀಟರ್ ಎಂತ ಪಾಟ್? ಭಾರಿ ಸಿಂಪಲ್ ಮೆಥಡ್ ಏನಂದ್ರ ಈ ಚಿಕನ್ ಮೆಶ್, ನಮ್ ಸಾದಾ ಏನ್ ಮೆಶ್ ಬರ್ತದಲ್ಲ ಚಿಕನ್ ಮೆಶ್, ಅದನ್ನ ಏನ್ ಮಾಡ್ರಿ ಓಪನ್ ಮಾಡುವಂಗ. ಅಂದ್ರೆ ದೊಡ್ಡದು ಮಾಡಬಹುದು ನೀವು, ಸಣ್ಣದು ಮಾಡಬಹುದು, ಅಟ್ಯಾಚ್ಮೆಂಟ್ ಮಾಡಂಗ್ ಮಾಡ್ಕೊಂಡ್ಬಿಟ್ಟು ಒಳಗ ಕರಿ ಟಾರ್ಪೋಲಿನ್ ಹಾಕ್ಯಾರ. ಗಿಡವನ್ನ ಪ್ರಾಪರ್ ಅಂದ್ರೆ ಈಗ ಈ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಒಂದು ಪದ್ಧತಿ ಇರ್ತದೆ, ಅದ ಪ್ರಕಾರ ಬೇರ್ಗಳನ್ನ ತೆಗೆದು 4 ಕಡೆ ಕಟ್ ಮಾಡಿ ಪ್ರೂನ್ ಮಾಡಿ ಪ್ರಾಪರ್ಲಿ JCB ಇಲ್ಲ ಕ್ರೇನ್ ಹಚ್ಚಿ ಅದನ್ನ ಪಾಟ್ನಾಗ ಇಟ್ಟಾರ. ಅವ್ರು ಪಾಟ್ನಾಗ ಇಟ್ಟು ಗಿರಾಕಿ ಅವ್ರನ್ನ ಹುಡ್ಕೊಂಡು ಹೋಗ್ತಾವ. ಇಮ್ಯಾಜಿನ್ ಮಾಡ್ರಿ ನೀವು, 650 ಕೋಟಿ ರೂಪಾಯಿ ಒಂದು ಬಿಸ್ನೆಸ್ ಮಾಡ್ತಿಲ್ಲ ಆ ಹೆಣ್ಮಕ್ಳಿಗೆ ಇಂಗ್ಲಿಷ್ ಬರಂಗಿಲ್ಲ. 6 ಮಂದಿ ಲೇಬರ್ಸ್ ಸ್ಪೇನ್ನಾಗ 100 ಕಿಲೋಮೀಟರ್ ಆದಂತ ನರ್ಸರಿ ಒಳದು ಕೆರೆ ಅಲ್ಲ, ಅದು ಆಫ್ರಿಕನ್ ಲೇಬರ್ಸ್. ಯಾಕಂದ್ರೆ ಅವ್ರ ಊರಾಗ ಲೇಬರ್ಸ್ ಇಲ್ಲ, ಬೇರೆ ದೇಶದ ಲೇಬರ್ ತಂದು ಅವ್ರ ಕೆಲಸ ಬೇರೆ ಏನೂ ಇಲ್ಲ. ಹೊಲದಾಗ ನಿಮ್ಗೆ ಬೇರೆ ಏನು ಬೆಳೆ ಕಾಣಂಗಿಲ್ಲ, ಬರೀ ದೊಡ್ಡ ಗಿಡಗಳನ್ನ ಅಷ್ಟೇ ಮಾರ್ತಾರವ್ರು. ಅಲ್ಲ ಈಗ ನೀವು ಹೇಳಿದ್ರೆ 1100 ವರ್ಷದ ಅಂತ ಅದಕ್ಕೆ ಏನ್ ರೇಟ್ ಹೇಳಿದ್ರ ಅಂತ ಏನಾರ ಹೇಳ್ಬೋದೇ ನಮ್ ಕೇಳಿ? ಅಂದ್ರೆ ಅಲ್ಲಿಂದ ಸುಮಾರು ನಾ ಭಾರತಕ್ಕೆ ವಾಪಸ್ ತರಬೇಕಂದ್ರೆ ಸುಮಾರು 8 ಕೋಟಿಯಿಂದ 10 ಕೋಟಿ ರೂಪಾಯಿ ಹಿಡಿತು ಒಂದು ಗಿಡಕ್ಕೆ. ಇದು ಇವತ್ತು ನಡೀತಾ ಇರುವಂತಹದ್ದು, ಇದು ಕಾಲ್ಪನಿಕ ಕಥೆ ಅಲ್ಲ, ಇದು ಆಕ್ಚುಲಿ ಇರುವಂತಹದ್ದು. ಇವತ್ತು ನೀವು ದುಬೈಯಲ್ಲಿ ಹೋದಾಗ ಎಷ್ಟೇ ಮರಗಳು ಏನೇ ಗಿಡಗಳು ನೀವು ಅಲ್ಲಿ ಕಾಣ್ತಾ ಇದ್ದೀರಾ, ಅವೆಲ್ಲಾ ಬರ್ತಾ ಇರೋದು 1 ಸ್ಪೇನ್ ನಿಂದ, 2 ಥೈಲ್ಯಾಂಡ್ ನಿಂದ. ಇಮ್ಯಾಜಿನ್ ಮಾಡ್ರಿ, ಥೈಲ್ಯಾಂಡ್ಗೂ ದುಬೈಗೂ ನಡಬರ್ಕ್ ಇಂಡಿಯಾ ಅದ, ಇಂಡಿಯಾದಿಂದ ಒಂದ್ ಗಿಡ ಹೋಗಂಗಿಲ್ಲ. ಎಂತ ಕೆಟ್ಟ ಪರಿಸ್ಥಿತಿ, ಎಂತ ದೊಡ್ಡ ಅವಕಾಶ. ಕೆಟ್ಟ ಪರಿಸ್ಥಿತಿ ಅನ್ನಂಗಿಲ್ಲ, ಎಂತ ದೊಡ್ಡ ಅವಕಾಶ. ಈ ಬಾಂಬೆ ಪೋರ್ಟ್ ಇಂದ ಎಕ್ಸ್ಪೋರ್ಟ್ ಮಾಡ್ರಿ ದುಬೈ ಎಷ್ಟು ದೂರದ್ರಿ? 4 ದಿವಸ 8 ದಿವಸ ಮುಟ್ಟಿಸ್ಬೇಕು. ಎಲ್ಲಿ ಥೈಲ್ಯಾಂಡ್? ಥೈಲ್ಯಾಂಡ್ ಅಂದ್ರೆ ಬಹಳ ದೂರ, ಅವ್ರು ಪೂರಾ ಭಾರತ ದೇಶ ಸುತ್ತ ಹಾಕೊಂಡು ದುಬೈ ಮುಟ್ಟಿಸಬೇಕು. ಅಂದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಷ್ಟು ಜಾಸ್ತಿ ಜಾಸ್ತಿ ನಾವೇ ಕೊಟ್ರೆ. ಇಮ್ಯಾಜಿನ್ ಮಾಡ್ರಿ, ಇದು ದೊಡ್ಡ ಅವಕಾಶ ನಮ್ಮೆಲ್ಲರಿಗೂ. ಅಂತಂದ್ರೆ ಈಗ ನಿಮ್ಮ ಇದಕ್ಕೆ ಬರೋಣ, ಅಂದ್ರೆ ನೀವು ಮಾತಾಡ್ತಾ ಹೋದಂಗ ಪ್ರಸನ್ನ ಅವರು, ಇದು ಬಹಳ ದೊಡ್ಡದ, ಬಹಳ ದೊಡ್ಡ ವಿಷಯ. ಒಂದು ಸಂದರ್ಶನ ಮುಗಿಲಿಕ್ಕೆ ಆಗೋದಿಲ್ಲ. ಆದ್ರೆ ನಾನು ಒಂದು ಏನ್ ಕೇಳ್ಬೇಕಂತೀನಿ ಅಂತಂದ್ರೆ, ನೀವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಕೆಂಪೇಗೌಡ, ಅಲ್ಲಿ ಲ್ಯಾಂಡ್ಸ್ಕೇಪ್ ನ ಉಪಾಧ್ಯಕ್ಷರಾಗಿದ್ರಿ. ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ರೆ, ಇಲ್ಲೇ ನಾವು ಎಕ್ಸ್ಪೋರ್ಟ್ ಮಾಡೋದು ಬೇಡ, ಸಿಂಗಾಪುರ್ ಕಳಿಸೋದು ಬೇಡ, ದುಬೈ ಕಳಿಸೋದು ಬೇಡ, ನಮ್ಮಲ್ಲಿ ಬೆಳೆದು ನಾವು ಬೆಂಗಳೂರು ಕಳಿಸಬಹುದಾ, ಅಥವಾ ನಮ್ಮಲ್ಲೇ ಕಲಬುರಗಿಗೆ ಏರ್ಪೋರ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಬೀದರ್ದೊಳಗೆ ಏರ್ಪೋರ್ಟ್ ಬರುತ್ತೆ. ಈ ಏರ್ಪೋರ್ಟ್ ಗೆ ಲ್ಯಾಂಡ್ಸ್ಕೇಪ್ ಬೇಕಾಗುವಂತ ಮರ ಗಿಡಗಳನ್ನ ಹುಲ್ಲನ್ನ ನಮ್ಮ ರೈತರು ಬೆಳೆಸಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಿಮ್ಮಲ್ಲಿ ಎಷ್ಟು ದುಡ್ಡಿದೆ ಈ ಲ್ಯಾಂಡ್ಸ್ಕೇಪ್ ಸಲುವಾಗಿ ಬೆಂಗಳೂರು ಏರ್ಪೋರ್ಟ್ ನೋಡಿ. ಈಗ ನೋಡ್ರಿ, ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ನಂದು ಬಹಳ ಫಾಸ್ಟ್ ಟ್ರ್ಯಾಕ್ ಪ್ರಾಜೆಕ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಎರಡನೇ ಟರ್ಮಿನಲ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ನೀವು ಈಗಾಗಲೇ ನೋಡಿದಂಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ಹೊರಗೆ ಬಂದ ಮೇಲೆ, ಏರ್ಪೋರ್ಟ್ ಇಂದ ಹೊರಗೆ ಬಂದ ಮೇಲೆ ಸುಮಾರು 1 ಕಿಲೋಮೀಟರ್ ಅಲ್ಲಿ ದೊಡ್ಡ ಡೆವಲಪ್ಮೆಂಟ್ ನಡೀತಾ ಇದೆ. ಒಂದು ರನ್ವೇ ಮಾಡಿದ್ವಿ, ರನ್ವೇ ಅಂದ್ರೆ ಇದು CAT 3B+ ರನ್ವೇ, ಭಾರತ ದೇಶದ ಎರಡನೇ ದೊಡ್ಡ ರನ್ವೇ ಇದು. ಇದು ಫಸ್ಟ್ ಗ್ರೀನ್ ರನ್ವೇ ಅಂದ್ರೆ ಈ ರನ್ವೇ ಅಲ್ಲಿ ನಾವು ಹುಲ್ಲು ಹಚ್ಚಿದ್ವಿ. ಹುಲ್ಲು 1-2 ಕೋಟಿ ರೂಪಾಯಿ ಹುಲ್ಲಲ್ಲ, ಸುಮಾರು 80-100 ಕೋಟಿ ರೂಪಾಯಿ ಹುಲ್ಲು ಹಚ್ಚಿದ್ವಿ, ಬರೀ ಹುಲ್ಲು ಹಚ್ಚೇವಿ. ಆಮೇಲೆ ಗೋಯಿಂಗ್ ಅಹೆಡ್ ಭಾರತ ದೇಶದೊಳಗೆ ಸುಮಾರು ಇನ್ನು 3 ವರ್ಷದೊಳಗೆ 78 ಏರ್ಪೋರ್ಟ್ ಬರ್ತಾವ. ಇದನ್ನ ಬಿಟ್ಟು 360 ಏರ್ಪೋರ್ಟ್ ಪ್ಲಾನಿಂಗ್ ಅದ 10-15 ವರ್ಷನಾಗ. $60 ಬಿಲಿಯನ್ ವರ್ತ್ ಇನ್ವೆಸ್ಟ್ಮೆಂಟ್ ಅದ ಗವರ್ಮೆಂಟ್ ಇಂದ. ಆಮೇಲೆ ಇದು ಇವತ್ತು ವಿಮಾನ ಪ್ರಯಾಣ ಲಕ್ಸರಿ ಆಗಿ ಉಳಿದಿಲ್ಲ, ನೆಸೆಸಿಟಿ, ಕಾಮನ್. ತಾಸ್ನಾಗ ನನಗೆ ಬೆಂಗಳೂರು ಮುಟ್ಟಬೇಕಂದ್ರೆ ಬೇರೆ ಯಾವ ದಾರಿನೇ ಇಲ್ಲ, ನೀವು ವಿಮಾನಕ್ಕೆ ಹೋಗಬೇಕು. 2-3 ಸಾವಿರ ರೂಪಾಯಿ ಅನ್ನೋದ್ರಲ್ಲಿ ಯಾರಿಗೂ ದೊಡ್ಡದ ಅನ್ಸುತ್ತೆ ಈಗ. ಅಂದ್ರೆ ನೀವು ಬೆಂಗಳೂರಿಗೆ ಹುಲ್ಲು ಹಚ್ಚಲಿಕ್ಕೆ 80 ಕೋಟಿ ಅಂತಂದಾಗ, 100 ಕೋಟಿ ಅಂದಾಗ, ಉಳಿದೆಲ್ಲಾ ಎಲ್ಲಾ ಏರ್ಪೋರ್ಟ್ಗಳು ಕೂಡ ಈಗ DGCA ರಿಕ್ವೈರ್ಮೆಂಟ್ ಪ್ರಕಾರ, ಅಂದ್ರೆ ನೀವು ಏನ್ ರನ್ವೇ ಇರ್ತದೆ ಅಂದ್ರೆ ಕಾಂಕ್ರೀಟು ಅಥವಾ ಬಿಟುಮಿನ್ ಸ್ಟ್ರಿಪ್ ಬಿಟ್ಟು ಎರಡೂ ಬದಿಗೆ ಸುಮಾರು 75 ಮೀಟರ್ ಇಂದ 150 ಮೀಟರ್ ಹುಲ್ಲು ಹಚ್ಚಲೇಬೇಕು. ಒಟ್ಟು ಟೋಟಲ್ 150 ಮೀಟರ್ ಅಂದ್ರೆ 75 ಮೀಟರ್ ಸೆಂಟರ್ ಇಂದ ಸೆಂಟರ್ ಬಿಟ್ಟರೆ 70-75 ಮೀಟರ್ ಹುಲ್ಲು ಹಚ್ಚಲೇಬೇಕು. ನೀವೀಗ ಒಂದು ರನ್ವೇ ಕನಿಷ್ಠ 800 ಎಕರೆ ಇರ್ತದೆ, ಒಂದು ಸಣ್ಣ ರನ್ವೇ ಕೂಡ ಒಂದು 800 ಎಕರೆ ಇರುವಂತಹ ಜಾಗ, ಅಲ್ಲಿ ಹುಲ್ಲು ಹಚ್ಚಲೇಬೇಕು. ಇದು ಮೊದಲನೇ ಪ್ರಯತ್ನ. ಯಾವುದೇ ಊರಾಗಲ್ಲ ಹುಲ್ಲು ಎಂತ ಹಚ್ಚಬೇಕು ಇಲ್ಲಿ ಅಂತಂದ್ರೆ, ಆ ಹುಲ್ಲಿನ ಬೀಜಕ್ಕೆ ತಿನ್ಲಿಕ್ಕೆ ಪಕ್ಷಿಗಳು ಬರಬಾರದು, ಅಂತ ಹುಲ್ಲನ್ನು ಅಂದ್ರೆ ಪಕ್ಷಿಗಳಿಗೆ ಹಿಡಿಸಬಾರ್ದು, ಪಕ್ಷಿ ಹಿಡಿಸಬಾರ್ದು. ಯಾಕಂದ್ರೆ ಪಕ್ಷಿ ವಿಮಾನಕ್ಕೆ ಥ್ರೆಟ್, ಸೊ ಹಿಂಗಾಗಿ ಪಕ್ಷಿಗಳನ್ನ ಸ್ವಲ್ಪ ದೂರ ಇಡ್ತೇವೆ ನಾವು. ಅದಕ್ಕೆ ಸ್ಪೆಷಲೈಸ್ಡ್ ಹುಲ್ಲುಗಳನ್ನು ಬೆಳೆಸುವಂತ ಅವಕಾಶ ಇರುತ್ತೆ. ಗರಿಕೆ ಹುಲ್ಲು ನಾವು ಹುಟ್ಟದಾಗಿಂದ ನೋಡಿ, ಗರಿಕೆ ಗಣಪತಿ ಏರಿಸುವಂತಕ್ಕಿನ 50 ಕೋಟ್ಯಾನುಕೋಟಿ ಕೊಡಬಹುದು. ಆದ್ರೆ ನೀವು ಇವು ಗವರ್ಮೆಂಟ್ ಪೋರ್ಟಲ್ಗಳನ್ನು, ಅಂದ್ರೆ ಇವು ಯಾವ ಎಕ್ಸಿಕ್ಯೂಷನ್ ಮಾಡುವಂತಹ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಗಿರಲಿ ಅಥವಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪೋರ್ಟಲ್ ಆಗಿರಬಹುದು, ONGC ಆಗಿರಬಹುದು, ಅಥವಾ LNT ಆಗಿರಬಹುದು, ಆಮೇಲೆ ಟಾಟಾ ಪ್ರಾಜೆಕ್ಟ್ಸ್ ಆಗಿರಬಹುದು, CPWD ಆಗಿರಬಹುದು, ಅವ್ರ ಎಲ್ಲಾ ಪೋರ್ಟಲ್ನಾಗೆಲ್ಲ ಅವರು ಟೆಂಡರ್ ಕರೀತಾರೆ. ಇದು ಹೆಂಗಿರ್ತದೆ ಅಂದ್ರೆ, ರೈತರು ಒಂದು ಸಣ್ಣ ಸಂಘವನ್ನ ಮಾಡ್ಕೋಬೇಕು. ಒಬ್ಬನ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಸಾಧ್ಯ. ಸಂಘ ಮಾಡ್ಕೊಂಡ್ರೆ ಏನಾಗ್ತದೆ ಅಂತಂದ್ರೆ, 10 ಕಣ್ಣು ಎಲ್ಲಾ ಕಡೆ ಲಕ್ಷ ಇಡಬಹುದು ನೀವು ಎಲ್ಲಿಂದ ಏನು ಬರ್ಲಿಕ್ಕೆ ಅನ್ನೋದು. ಹುಲ್ಲು ನೀವು ಮಾಡೇನಿ ಅಂತಂದ್ರೆ ಕಣ್ಣು ಮುಚ್ಚಿ ಹುಲ್ಲು ಮಾರಾಟಕ್ಕೆ ಬರ್ತದೆ. ಹುಲ್ಲಿನಾಗೂ 108 ವೆರೈಟಿ ಇವೆ. ಅಲ್ಲ ಪ್ರಸನ್ನ, ಈಗ ನಮ್ಮ ರೈತರು ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡ, ಒಂದು ಹುಲ್ಲು ಮಾಡ್ತೀವಿ ಅಂತಂದ್ರೆ ಎಂತ ಹುಲ್ಲು ಹೆಂಗ್ ಬಿಡಬೇಕು, ತಂತ್ರಜ್ಞಾನ ಬೇಕು. ಹೌದು, ಅದನ್ನ ನಮಗೆ ಎಲ್ಲಿ ಸಿಗ್ಲಿ ಸಾಧ್ಯ ಆಗ್ತಾ ಇದೆ, ಬೇಕಂತ ತರಬೇತಿ ಎಲ್ಲಿ ಸಿಗ್ತದೆ, ಪಾಟ್ಗಳ ಬಗ್ಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಾದರೂ ನಮಗೆ ಟೆಕ್ನಿಕಲ್ ಮಾಹಿತಿ ಸಿಗ್ತದೆ. ಪ್ರತಿಯೊಂದು ಡಿವಿಜನ್ ನಲ್ಲಿ, ಯಾವುದೇ ಜಿಲ್ಲೆ ಆಗಿರಬಹುದು, ಆ ಜಿಲ್ಲೆಯಲ್ಲಿ ಇರುವಂತಹ ತೋಟಗಾರಿಕಾ ಇಲಾಖೆ ಏನಿದೆ, ಇಲಾಖೆಯಲ್ಲಿ ಸುಮಾರು 25-30 ಜನ ಕೂಡಿ ಇದನ್ನು ಮಾಡಬೇಕು ಅಂತಂದಂಗಿದ್ರು ಕೂಡ, ಅವರಿಗೆ ಬೇಕಾದಂತಹ ತರಬೇತಿ, ಅದಕ್ಕೆ ಕೆಲವೊಂದು ಟೈಮ್ ಅದಕ್ಕೆ ಬೇಕಾದಂತಹ ಫಂಡ್ಸ್ಗಳು ಕೂಡ ಅವೈಲೇಬಲ್ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದೊಂದು ಇಂಡಸ್ಟ್ರಿಯಲ್ ರೂಪದಲ್ಲಿ ನೋಡ್ತಾ ಇದ್ರ ನೀವು. ಟೆಕ್ನಿಕಲಿ ಯಾರಿಗೂ ಏನು ಡೇಟಾ ಬೇಕಾದ್ರೂ ಕೂಡ ಈಗ ಪೂನಾ ಸುತ್ತಮುತ್ತಲು ಬಹಳಷ್ಟು ನರ್ಸರಿಗಳಿವೆ, ಅಲ್ಲಿ ನೀವು ಹೋಗಿ ವಿಸಿಟ್ ಮಾಡಬಹುದು. ಬೆಂಗಳೂರಿನಲ್ಲಿ ನರ್ಸರಿಗಳು ಇವತ್ತು ಬಹಳ ಪ್ರಿಕೇರಿಯಸ್, ಅಂದ್ರೆ ಯಾರು ಆ ಬಿಸಿನೆಸ್ ಮಾಡ್ತಾನೆ ಇಲ್ಲ. ಸೊ ಬೆಂಗಳೂರಿಗೆ ಬರಬೇಡ್ರಿ ಅಂತ ಹೇಳ್ತೀನಿ ನಿಮ್ಗೆ, ಅಲ್ಲೇನು ಉಳದೇ ಇಲ್ಲ ನೋಡ್ಲಿಕ್ಕೆ, ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ನೀವು ಹೋಗ್ಬೇಕು ಅನ್ನಂಗಿತ್ತಂದ್ರೆ, ಅಂದ್ರೆ ಯಾರಿಗೆ ಇಚ್ಛೆ ಅದ, ರೈತಾಪಿ ವರ್ಗ ಇದನ್ನ ಒಂದು ಸೀರಿಯಸ್ ಆಗಿ ಬಿಸಿನೆಸ್ ಅಂತ ಮಾಡ್ತಾ ಇರೋದು ಪೂನಾ ಜಾಗದಲ್ಲಿ, ನಮಗೆ ಸಮೀಪದಲ್ಲಿ ಪೂನಾ. ಅದನ್ನ ಬಿಟ್ರೆ ಕಡಿಯಮ್ಮ ಅಂತ ಹೇಳಿ, ವಿಜಯವಾಡ ಹತ್ರ ಈಸ್ಟ್ ಗೋದಾವರಿ ಡಿಸ್ಟಿಕ್ಟ್, ಕೃಷ್ಣಾ ನದಿ ತೀರದ ಎಂಡಿಗೆ ಕಡಿಯಮ್ಮ, ಈಸ್ಟ್ ಗೋದಾವರಿ ವೆಸ್ಟ್ ಗೋದಾವರಿ. 16,000 ನರ್ಸರಿ ಒಂದ ಊರಾಗ, 16,000 ನರ್ಸರಿ ಅವ ನಮ್ಮ ಊರಾಗ ಯಾಕಿಲ್ರಿಪ ಅಂದ್ರೆ, ನಾವು ಈ ದೃಷ್ಟಿಯಿಂದ ನಮ್ಮ ಯುವಕರು ನಮ್ಮ ರೈತರು ನೋಡ್ಬೇಕಂತ ನೀವು. ಹಾ, ಈಗ ಭೀಮಾ ನದಿ ತೀರದಾಗಿದ್ದೇವೆ ನಾವು, ಕಲ್ಯಾಣ ಕರ್ನಾಟಕದ ಭೀಮಾನು ಇದ್ದಾಳ, ಕೃಷ್ಣಾನು ಅದ, ಬಹಳಷ್ಟು ತುಂಗಾನು ಅದ. ಇಲ್ಲಿ ಯಾಕೆ ನಾವು ಮಾಡಿಲ್ಲ, ಅದೇ ತುಂಗಾ ಅದೇ ಭೀಮಾ ಅದೇ ಕೃಷ್ಣ ಅಲ್ಲಿ ದೊಡ್ಡ ದೊಡ್ಡ ನರ್ಸರಿ ಮಾಡ್ಯಾರ. ಯಾಕಂದ್ರೆ ಇಂಟ್ರೆಸ್ಟ್ 4-5 ಜನ ಕೂಡಿ ಏನ್ ಶುರು ಮಾಡಿದ್ದು ಒಂದು ಬಹಳ ದೂರದಲ್ಲ, ಇದು ಮಾತು ಬರೀ 25 ವರ್ಷ ಹಿಂದಿನ ಮಾತು. ಅವರು ಇದನ್ನ ಇಂಡಸ್ಟ್ರಿ ಅಂತ ತಗೊಂಡ್ರು, 1,000,000,000 ಕೋಟಿ ಎಕ್ಸ್ಪೋರ್ಟ್ ಆಗ್ಲಿಕ್ಕೆ ಶುರು ಆಗಿದೆ ಇಂಡಿಯಾ ಆಗಿದೆ. ಫಸ್ಟ್ ಟೈಮ್ ನಾ ಅಲ್ಲಿ ಮೊನ್ನೆ ಹೋದಾಗ ಹೇಳಿದ್ರು, ಇಲ್ಲ ಈಗ ನಾವು ಇಂಡಿಯಾದಿಂದ ಬೋಗನ್ವಿಲ್ಲಾ ಇಲ್ಲಿಂದ ನಾವು ಕಳಿಸ್ಲಿಕ್ಕೆ ದುಬೈಗೆ ಅಂತ ಹೇಳಿ. ಆ ಅವಕಾಶ ನಮ್ಮ ಹತ್ರ ಅದ, ನಮ್ದ ಕ್ಲೈಮೇಟ್ ಮಣ್ಣು ಒಂದ್ ಸ್ವಲ್ಪ ಬದಲಿರಬಹುದು, ಆದ್ರೆ ಇದ ಡ್ರೈ ಕ್ಲೈಮೇಟ್ ಅದೇ ನದಿ ತೀರ ಅವ್ರು ಮಾಡ್ತಾ ಇದ್ರೆ ನಮಗೂ ಮಾಡೋ ಅವಕಾಶ ಇದೆ. ಅಲ್ಲ ಪ್ರಸನ್ನ, ನಾಳದೇನು ಈ ಒಬ್ಬ ರೈತರಿಗೆ ಒಂದು 5 ಎಕರೆ ಅದ ಅಂತಂದ್ರೆ, 1 ಎಕರೆ ಸೊಳ್ಳೆ ತೆಗೆದಿಟ್ಟು ಉಳಿದಿದ್ದು ಅವ್ರೇನ್ ತೊಗರಿ ಬಿತ್ತಾರ, ಜೋಳ ಬಿತ್ತಾರ, ಕಡ್ಲಿ ಬಿತ್ತಾರ, ಅದು ಮಾಡ್ಕೊಳ್ಳೋಲ್ರಿ. 1 ಎಕರೆ ತೆಗೆದಿಟ್ಟು ಸಾಕಲ್ಲ, 1 ಎಕರೆ ಅರ್ಧ ಎಕರೆ ಅಂತ ಶುರು ಮಾಡ್ರಿ ಮೊದ್ಲು. ನಿಮ್ ಊರಾಗ ಒಂದ್ ಅರ್ಧ ಎಕರೆಯಿಂದ ಈ ಕೆಲಸ ಶುರು ಮಾಡ್ರಿ. ಅರ್ಧ ಎಕರೆ ಒಳಗ ಮೂರು ತರದ ಹುಲ್ಲು ಬೆಳೀರಿ. ಒಂದಿಷ್ಟು ಮಂದಿ ಹುಲ್ಲು ಒಳಗ ಹೆಂಗದ, ಒಂದು ಬಾಳ ಬಿಸಿಲಿಗೆ ಬರೋದು, ಒಂದು ಮಧ್ಯಮ ಬಿಸಿಲಿಗೆ ಬರೋದು, ಒಂದು ನೆರಳಿದ್ದಲ್ಲಿ ಬರುವಂತಹ ಹುಲ್ಲುಗಳು ಮೂರು ಬೇರೆ ಬೇರೆ ವಿಧವಾದ. ಇವಕ್ಕೇನ್ ಬೇಕಪ್ಪ ಅಂದ್ರೆ ಟೈಮ್ಲಿ ನೀರು ಬೇಕು, ಚಂದ ಕತ್ತರಿಸಿಡಬೇಕು ನೀವು ಅಷ್ಟೇ. ಇವನ್ ಮಾರೋದು ಹೆಂಗಂದ್ರೆ ಅದ್ರ ಹಾಳಿ ತೆಗೆದು ಒಂದ್ ಸ್ಕ್ವೇರ್ ಫೀಟ್ ಲೆಕ್ಕಕ್ಕೂ ಮಾರಬಹುದು. ಬ್ಯಾಡ್ರಪ್ಪ ಅಂದ್ರೆ ಒಂದ್ ಚೀಲದ ಲೆಕ್ಕದಾಗ, ಅಂದ್ರೆ ಈಗ ಫಾಸ್ಪಿಲಮ್ ಅಂದ್ರೆ ನೆಳ್ಳಾಗ ಬರುವಂತಹ ಹುಲ್ಲನ್ನು ಚೀಲದ ಲೆಕ್ಕಲೆ ಮಾಡ್ತಾರೆ. ಒಂದ್ ಚೀಲಕ್ಕೆ 800 ರೂಪಾಯಿ, ಅದು ಹೋಗಿ ಸುಮಾರು 800 ಸ್ಕ್ವೇರ್ ಮೀಟರ್ ಹಚ್ಕೋಬಹುದು. ಅದನ್ನ ನೀವು ಹಚ್ಕೊಳಕ್ ನಿಂತಾಗ ಇದು ಹುಲ್ಲಿಂದಾತು. ಹುಲ್ಲು ಬಿಟ್ಟಾದ್ಮೇಲೆ ಸೌಂದರ್ಯೀಕರಣದಲ್ಲಿ ಪಾಮ್ಸ್, ಪಾಮ್ಸ್ ಯಾಕೆ ಮಾಡ್ರಿ ಅಂತ ಹೇಳ್ತೀನಿ ಮೊದ್ಲೇಕಂತಂದ್ರ, ಪಾಮ್ಸ್ ಒಳಗ ನಿಮ್ಗ ಪಾಮ್ಸ್ ಸಾಯಂಗಿಲ್ಲ, ಅವಕ್ಕೆ ಲೈಫ್ ಬಹಳ ಜಾಸ್ತಿ. ನಾಲ್ಕು ದಿವಸ ನೀವು ನೀರ್ ಹಾಕ್ಲಿಲ್ಲ ಅಂದ್ರೂ ಕೂಡ ಐದನೇ ದಿವಸ ಹಾಕಿದ್ರೆ ಮತ್ತೆ ಮುಖ ಚೆಂದ ಮತ್ತೆ ಚಿಗಿದು ಬರ್ತದೆ. ಆಮೇಲೆ ಇವು 6 ಇಂಚಿನ ಇದ್ರಾಗನು ಹಾಕಿದ್ರು ಆಯ್ತು, 21 ಇಂಚಿನ ಬ್ಯಾಗ್ನಾಗ ಹಾಕಿದ್ರು ಆಯ್ತು. ಖುಷಿ ಖುಷಿಯಾಗಿರುವಂತಹ ಗಿಡಗಳು. ಆಮೇಲೆ ರೂಟ್ ಕಟ್ ಮಾಡಿದ್ರಿ ಅಂದ್ರೆ ಕೆಳಗೆ ರೂಟ್ ಬಂದಿದ್ದು ಎಕ್ಸ್ಟ್ರಾ, ಎದಿ ಹೊಡ್ಕೊಳಂಗಿಲ್ಲ, ಗಿಡ ಪಟ್ಟಂತ ಕೈ ಬಿಡಂಗಿಲ್ಲ ನಿಮ್ಮನ್ನ. 99% ಸರ್ವೈವಲ್ ಇರ್ತದೆ. ಆಮೇಲೆ ಎಷ್ಟು ದಿವಸ ಇಡ್ತೀರಿ ಅಷ್ಟಾದ್ರೂ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಇಟ್ಟು ಮಾರದಷ್ಟು ವ್ಯಾಲ್ಯೂ ಜಾಸ್ತಿ. ಪ್ಲಾಟ್ ತಗೊಂಡು ಇಟ್ಟು ಪಾಮ್ಗಳಲ್ಲಿ ಸುಮಾರು 80-200 ವೆರೈಟಿ ಪಾಮ್ಗಳಿವೆ. ನೀವು ಲೆಕ್ಕ ಹಾಕ್ರಿ ಎಷ್ಟು ಅವಕಾಶಗಳವ. 80 ವೆರೈಟಿನೂ ಮಾಡಬಹುದು. ಇಲ್ಲಿ ಬ್ಯಾಡ್ರಪ್ಪ ನನಗೆ ಒಂದೇ ವೆರೈಟಿ ಇದ, ನಾ 8 ಲಕ್ಷ ಗಿಡ ಬೆಳಿತೀನಿ, ಅದನ್ನು ಮಾಡಬಹುದು ನೀವು. ಆಮೇಲೆ ಗುಲ್ಬರ್ಗಾ ಅಂತ ಶಹರಕ್ಕೆ ಯಾಕೆ ಅಥವಾ ಡ್ರೈ ಪ್ಲೇಸ್ಗಳಲ್ಲಿ ಯಾಕೆ ಇದನ್ನ ಮಾಡಬೇಕು ಅನ್ನಂಗಂದ್ರೆ, ಇಲ್ಲಿ ಫಂಗಲ್ ಡಿಸೀಸಸ್ ಕಡಿಮೆ, ಹುಳುಗಳು ಕಡಿಮೆ ಮತ್ತು ಶಿಲೀಂಧ್ರ ರೋಗಗಳು ಕಡಿಮೆ. ಮೇಂಟೆನೆನ್ಸ್ ಖರ್ಚಿಲ್ಲ, ಆಮೇಲೆ ಇನ್ನೂ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಲೇಬರ್ಗಳು ಸಿಗ್ತಾರೆ. ನೀವು ಮನಿ ಮಂದಿ ಕೂಡ ಮಾಡುವಂತಹದ್ದು ಅಷ್ಟು ಸರಳವಾದಂತಹ ಬಿಸಿನೆಸ್ ಸಾಧ್ಯತೆ ಇದೆ, ಬೇರೆಯವ್ರು ಬೇಕು ಆಗಿಲ್ಲ. ಈಗ ಜಾಸ್ಮಿನ್ ವೆರೈಟಿಗಳು, ಮಲ್ಲಿಗೆ ಹೂವಿನ ವೆರೈಟಿ ಗಿಡಗಳು ಸಿಗಂಗಿಲ್ಲ, ನಮ್ಮ ಗಿಡಗಳು ಮಾಡ್ರಿ ಮಲ್ಲಿಗೆ ಗಿಡಗಳು. ಆಮೇಲೆ ಗುಲಾಬಿ ಗಿಡಗಳು, ಗುಲಾಬಿ ಒಳಗೆ ಸುಮಾರು 2000 ಬೇರೆ ಬೇರೆ ಬಣ್ಣವ. ಗುಲಾಬಿ ನೀವೇನು ಬೆಂಗಳೂರಿಗೆ ತಂದ ಮಾರ್ಬೇಕಂತಿಲ್ಲ, ಗುಲಾಬಿ ಇಲ್ಲೇ ರಸ್ತೆದ ಮೇಲೆ ಒಂದು ಸಣ್ಣ ಅಂಗಡಿ ಹಾಕಿಡ್ರಿ, ಗುಲಾಬಿ ಗಿಡಗಳು ತೊಗೊಂಡು ಹೋಗ್ಲಿಲ್ಲ ಅಂತ ಹೇಳಿ, ಇಲ್ಲೇ ನಿಮ್ಗೆ ಮಾರ್ಕೆಟ್ ಸಿಗ್ತದೆ, ಲೋಕಲ್ ಮಾರ್ಕೆಟ್. ಗುಲಾಬಿಗೆ ಮಾರ್ಕೆಟ್ ಅದ, ಮಲ್ಲಿಗೆ ಹೂವಿಗೆ ಮಾರ್ಕೆಟ್ ಅದ, ಮಲ್ಲಿಗೆ ಹೂವಿನ ಗಿಡಗಳಿಗೆ, ದಾಸವಾಳದ ಹೂವಿನ ಗಿಡಗಳಿಗೆ. ದಾಸವಾಳದಾಗ ಎಷ್ಟು 200-800 ಬೇರೆ ಬೇರೆ ಕಲರ್ ಅವ ಅಂದ್ರೆ, ದಿವಸ ಬಿಡು, ನಿಮ್ಮ ಅಂಗೈ ಅಗಲಿ ಗಾತ್ರ ಬಿಡು, ಹಣ್ಣು ಹೂ ಬಿಡು, ಎಲ್ಲ ಎಲ್ಲರಿಗೂ ಬೇಕಾ ಬೇಕು. ಇವೇನು ಯಾರು ಹಚ್ಚಂಗಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಇಲ್ಲೇ ಇಲ್ಲ. ತಗೊಳಿಕ್ ಹೋದ್ರೆ ನಮ್ಮಲ್ಲಿ ಊರಾಗ ಇಲ್ಲಿ ನರ್ಸರಿ ಪ್ರಾಪರ್ಲಿ ಯಾರು ನರ್ಸರಿ ಮಾಡಿದ್ದಿಲ್ಲ. ಅಂದ್ರೆ ಇನ್ನೊಂದು ಪ್ರಸನ್ನ ಅವರೀಗ ನಮ್ಮ ಯುವಕರಾಗಲಿ ರೈತರಾಗಲಿ ಅಂದ್ರೆ ಯಾವುದೇ ಯುವಕರನ್ನು ಆಗಲೇ ಡಿಸ್ಕಸ್ ಮಾಡಿದ್ರೆ ಅಗ್ರಿನೇ ಬೇಕಂತಿಲ್ಲ, ಬಿ ಎ ಬಿಕಾಮ್ ಬಿ ಎಸ್ ಸಿ ಯಾರು ಮಾಡಿದ್ರೆ ಒಂದು ಉದ್ಯಮವನ್ನಾಗಿ ತಗೊಳ್ಬಹುದು. ತಗೊಂಡಾಗ ಅವನ್ನ ಮಾರಾಟ ಮಾಡ್ಲಿಕ್ಕೆ ಒಂದೇನಾಗುತ್ತೆ, ತಂತ್ರಜ್ಞಾನದ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ನಾವು ಮಾಡಬಹುದು. ನೀವು ಹೇಳ್ತಾ ಇದ್ರೆ ಮಾರಾಟ ಸರಳದ ಅಂತ ಹೇಳಿ, ಆದ್ರೂ ಸಹಿತ ಈಗ ಸೋಶಿಯಲ್ ಮೀಡಿಯಾ ಹವಾದ, ನಾವೆಲ್ಲರೂ ಡಿಜಿಟಲ್ ಯುಗದೊಳಗೆ ಬದುಕಲಿತೀವಿ, ಕೈಯೊಳಗೆ 100 ಮೊಬೈಲ್ ಅದ, ಅದ್ರ ಮುಖಾಂತರ ನಾವೇನಾದ್ರು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಅದನ್ನ ಹೆಂಗೆ ಬೇಕಾದಂಗ ಅವಕಾಶ ಅದ. ಆಕ್ಚುಲಿ ನೀವು ಈಗ ಇಂಟರ್ನೆಟ್ ಜಾಲದಲ್ಲಿ ಹುಡುಕಿದ್ರೆ ನರ್ಸರಿಮನ್ ಅಸೋಸಿಯೇಷನ್ ವಾಟ್ಸ್ಆಪ್ ನಂಬರ್ ಸಿಗ್ತದೆ ನಿಮ್ಗೆ. ನರ್ಸರಿಮನ್ ಇಂಡಿಯನ್ ನರ್ಸರಿಮನ್ ಅಸೋಸಿಯೇಷನ್ ವಾಟ್ಸ್ಆಪ್ ಸಿಗ್ತದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ನನಗೆ ರೆಡಿ ರೆಕ್ನರ್ ಅಂದ್ರೆ ನನಗೆ ಇವತ್ತ ಬೇಕು ಅನ್ನಂಗಿತ್ತಂದ್ರೆ ನಾ ಏನ್ ಮಾಡಿರ್ತೀನಿ ಅಂದ್ರೆ ಅಲ್ಲಿ ಹಾಕ್ತೀನಿ, ನನಗೆ ರಿಕ್ವೈರ್ಮೆಂಟ್ ಅದ, ನಮ್ಗೆ ಯಾರು ಕೊಡ್ತೀರಿ ಏನು, ಟೆಂಡರ್ ಹಾಕ್ತೀನಿ, ಟೆಂಡರ್ ಹಾಕಿ ಕೇಳಿರ್ತೀನಿ ಜನರಿಗೆ ಯಾರ ಹತ್ರ ಅದೇನು ಕೊಡ್ರಿ ಅಂತ ಹೇಳಿ. ಇಲ್ಲ ಈಗ ಒಂದು ಹಳ್ಳಿ ಅಥವಾ ಒಂದು ಪ್ರದೇಶ ಜನರು ಬರೀ ಬೋಗನೂ ಇಲ್ಲ ಅಷ್ಟೇ ಬೆಳೆದ ಅಂತ ಹೇಳ್ತೇನೆ, ಯಾಕಂದ್ರೆ ಕಾಗದದ ಹೂ ಏನು, ಒಂದು ನಿಮ್ಮ ಹೊಲದ ಬೇಲಿ ನೆನಪಿಡ್ರಿ ನಾ ಏನ್ ಹೇಳಕತ್ತೇನೆ ಅಂತೇಳಿ, ನಿಮ್ಮ ಹೊಲದ ಬೇಲಿ ಅಂತ ಹೇಳಿ ಒಂದು 100 ಕಲರ್ದ ಬೇರೆ ಬೇರೆ ಗಿಡ ಹಚ್ಚಿಡ್ರಿ. 3 ವರ್ಷದಾಗ ಪೂರಾ ಬೇಲಿ ಚಾಲು ಆಗ್ತದೆ. ಬೇಲಿ ಕತ್ತರಿಸಬೇಡ್ರಿ, ಒಂದ್ ಗಿಡದಿಂದ ನಿಮಗ 100 ಗಿಡ ಪೆನ್ಸಿಲ್ ಥಿಕ್ನೆಸ್ ಕಟ್ ಮಾಡ್ಕೊಂಡು ಸುಕ್ಕು ಮಣ್ಣಿನ ಪಾಕೆಟ್ ನಾಗ ಹಚ್ಚಿದ್ರಿ ಅಂತಂದ್ರೆ 3 ತಿಂಗಳಿಗೆ ನಿನ್ ಸಸಿ ತಯಾರಾಗ್ತಾವ. ನಿಮ್ ಹೊಲ 1/2 ಎಕರೆ ಮಾಡೋಕ್ ತಯಾರಿಲ್ಲ ಅಂದ್ರು ಬೇಡ, ಹೊಲನು ಬೇಕಾಗಿಲ್ಲ. ಹೊಲದ ದಂಡಿಗೆ ನಿಮ್ ಬೇಲಿ ಏನದಲ್ಲ ಬೇಲಿ ಮಾಡ್ರಿ, ನಿಮಗ ನಿಮ್ ಕ್ರಾಪಿನ್ಕಿಂತ ಇದ್ರಲ್ಲಿ ಜಾಸ್ತಿ ಬರಲಿಲ್ಲ ಅಂದ್ರೆ ಹೇಳ್ರಿ ನಾನು. ಅಲ್ಲ ಒಂದು ಬೊಗೆನೂ ಇಲ್ಲ ಇದು, ಒಂದು 6 ತಿಂಗಳದ ಅಂತ ಅನ್ಕೊಂಡ್ರೆ ಎಷ್ಟಕ್ಕೆ ಮಾರ್ತಂದ್ರೆ 40 ರೂಪಾಯಿ ಒಂದು 100 ರೂಪಾಯಿಗೆ ಮಾರ್ತದೆ ಒಂದು ಗಿಡ ಒಂದು ಸಸಿ. ಇಮ್ಯಾಜಿನ್ ಮಾಡ್ರಿ ನೀವು ಎಷ್ಟು ಕಟಿಂಗ್ ಮಾಡ್ಲಿಕ್ಕೆ ಸಾಧ್ಯದ. ಒಂದು 3 ಎಕರೆ ನಾವು ಬೇಲಿ ಟೈಪ್ ಮಾಡಿದ್ರೆ ನಾವು 1000 ಮಾಡಬಹುದು. ನಾ ಹೇಳಿದ್ರೆ ನಿಮ್ಗೆ ಇದನ್ನ ಮನಸ್ಸು ಅನ್ನುವಂತ ಒಂದು ಯೋಚನೆಯಿಂದ ಮಾಡಬೇಕು ನೀವು. ಇದು ಅವಕಾಶ, ಯಾಕಂದ್ರೆ ಬೋಗನ್ವಿಲ್ಲ ಗುಲ್ಬರ್ಗದಾಗ ಎಷ್ಟು ಚಂದ ಬೆಳೀತದೆ ಅಷ್ಟು ಚಂದ ಎಲ್ಲೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದಕ್ಕೆ ಡ್ರೈ ಕ್ಲೈಮೇಟ್ ಬೇಕು, ಒಣ ವಾತಾವರಣ ಬೇಕು. ನೀವು ನೀರ್ ಕಡಿಮೆ ಇದ್ರೂ ಬೆಳೆ ಬರುವಂತಹ ಬೆಳೆ ಅದು, ಬೆಳೆ ಅನ್ನೋ ರೂಪದಲ್ಲಿ ನೋಡಿರೋದು. ಅಲ್ಲ ಪ್ರಸನ್ನ, ಇನ್ನೊಂದು ನನ್ನ ತಲೆಗೆ ಏನು ವಿಚಾರ ಬಂತಂದ್ರೆ, ಹಿಂಗ್ ಬೋಗನ್ವಿಲ್ಲಾ ಬೆಳೆಯವರು ಒಂದು ಗುಂಪು ಮಾಡಿಕೊಂಡು ಅಥವಾ ಒಬ್ಬ ಯುವಕ ಇದ ಸಂಬಂಧಪಟ್ಟಂತ ತರಬೇತಿ ತಗೊಂಡು ಒಂದು 50 ಜನರಿಗೆ 100 ರೈತರಿಗೆ ಮೋಟಿವೇಟ್ ಮಾಡಿ, ನೀವು ಬೆಳೆಯಪ್ಪ ನಾನೇ ನಿಮ್ಮಲ್ಲಿ ತಗೋತೀನಿ ಅಂತ ಅವ್ರಿಗೆ ಹೇಳಿ, ಇವ್ರು ಇನ್ನೊಂದು ನರ್ಸರಿ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನ ಈ ರೀತಿ ಒಂದು ಉದ್ಯಮವನ್ನು ಮಾಡ್ಕೊಳ್ಬಹುದಲ್ಲ. ನಮ್ಮೂರಾಗಿಲ್ಲ ಅಷ್ಟೇ ಈ ವ್ಯವಹಾರ. ನೀವು ಆಕ್ಚುಲಿ ಈಗ ಎಲ್ಲಿ ನರ್ಸರಿಮನ್ ಅಸೋಸಿಯೇಷನ್ ಅಲ್ಲಿ ತಮ್ಮ ಕೆಲಸ ಮಾಡ್ಕೋತಾರಲ್ಲ, ಈಗ ಸಪೋಸ್ ನೀವು ಕಡಿಯಂಗ್ ಹೋದ್ರಿ ಅಂತ ಹೇಳ್ರಿ, ಎಲ್ಲಾರು ಎಲ್ಲಾ ಗಿಡ ಬೆಳೆಯಂಗಿಲ್ಲ, ಒಬ್ಬನ ಕಡೆ ಹೋದ್ರಿ ಅಂತಂದ್ರೆ ಅವ್ನು ನಿಮ್ಮನ್ನ ಹೊರಗೆ ಬಿಡಂಗಿಲ್ಲ. ಎಲ್ಲಾ ಗಿಡ ಕೊಡಿಸೆ ಕಡಿಸ್ತಾನ ಹೊರಗ, ಎಲ್ಲಿಂದ ಕೊಡಿಸ್ತಾನವ? ಕೂಡ್ರಿ ನೀವು ತಮ್ಮಲ್ಲಿ ಅದು ಉದ್ಯೋಗಾವಕಾಶ ಅಂತ ನೋಡ್ಕೊಂಡ್ರಿಲ್ಲ, ಒಬ್ಬೊಬ್ರು ಒಂದೊಂದು ಬೆಳೀರಿ, ಒಂದು 100 ವೆರೈಟಿ ಬರ್ತದೆ, ಒಂದ್ 100 ವೆರೈಟಿ ಒಂದವ್ರಾಗ ಸಿಗ್ಲಿಕ್ಕತ್ತ ಅಂದ್ರೆ ನಾ ಯಾಕೆ ಕಡಿಮೆ ಹೋಗಿಲ್ಲ, ನಾ ಗುಲ್ಬರ್ಗಕ್ಕೆ ಬರ್ತೇನೆ. ಸ್ಪೇನ್ ಹೋಗೋದಿಲ್ಲ, ಕಡಿಯಮ್ಗೂ ಹೋಗಂಗಿಲ್ಲ, ಇಲ್ಲಿ ಗುಲ್ಬರ್ಗಕ್ಕೆ ಬರ್ತೇನೆ. ಯಾಕಂದ್ರೆ ಬೆಳೆಯೋರಿಲ್ಲ ಅಂತ ಹೇಳಿ ಬರಂಗಿಲ್ಲ ಅಷ್ಟ. ಅಂದ್ರೆ ನಿಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಒಂದು ಇನ್ವೆಸ್ಟ್ಮೆಂಟ್ ಈ ಒಂದು ಲ್ಯಾಂಡ್ಸ್ಕೇಪ್ ನಲ್ಲಿ ಆಗ್ಲಿತ್ತು ಅಂತಂದಂಗಾಯ್ತು. ಹೌದು, ಇದು ಆಕ್ಚುಲಿ ಭಾರತದ ಒಂದು ಬೆಂಚ್ ಮಾರ್ಕ್ ಅಂತಂದ್ರೆ, ಯಾವುದೇ ಏರ್ಪೋರ್ಟ್ ಅನ್ನು ನೋಡಿದ್ರು ಕೂಡ ನಮಗೆ ಇಂತಹದ್ ಕಟ್ಟಬೇಕು ಅನ್ನೋ ಒಂದು ಏನಿರ್ತದಲ್ಲ ಆ ಬೆಂಚ್ ಮಾರ್ಕ್ ಎಕ್ಸಾಂಪಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೂರ್ಣ ನಮ್ದು ಟರ್ಮಿನಲ್ ಏನದ ಅದು ಗಾರ್ಡನ್ ಇಂದ ಟರ್ಮಿನಲ್ ಅಂತ ಒಂದು ವಿಷನ್ ಸ್ಟೇಟ್ಮೆಂಟ್ ಅಂದ್ರೆ ಟರ್ಮಿನಲ್ ಗಾರ್ಡನ್ ಆಗದ ಅಂತ ಹೇಳಿ ಕಟ್ಲಿಕತ್ತೀವ ನಾವು. ನಮ್ ವಿಷನ್ ಇರೋದು ನಂಗೆ ಹೊರಗಡೆ ಬಂದ್ರೆ ಗಾರ್ಡನ್ ಅಂತ ಹೆಸರಿಗೆ ಮಾಡ್ಲಿಕ್ಕತ್ತಿಲ್ಲ, ಟರ್ಮಿನಲ್ ಅನ್ನ ತಂದು ಗಾರ್ಡನ್ ಆಗಿಟ್ಟೇವೆ ಆ ರೀತಿಯ. ಅಂದ್ರೆ ಇಳಿದವ್ರು ಏನ್ ಅಂತಾರಾಷ್ಟ್ರೀಯ ಒಂದು ಪ್ರಯಾಣಿಕರು ಬರ್ತಾರೆ, ಅವ್ರ ಕೆಳಗೆ ಇಳಿದಾಗ ದೇವಲೋಕದ ಹೋಗಿದಾಗ ಅನುಭವ ಆಗ್ಬೇಕು. ಖರೆ, ಅದೇ ಪ್ರಯತ್ನ ಅದ ನಮ್ದು. ಈ ಪ್ರಯತ್ನ ನಾ ಬರ್ದ್ಕೊಡ್ತೇನೆ ನಿಮಗೆ, ಮುಂದ್ ಬರುವಂತ ಎಲ್ಲಾ ಏರ್ಪೋರ್ಟ್ ಗಳು ಹಿಂಗೆ ಆಗಬೇಕು ಅಂತ ಒಂದು ಅನುಕರಣೆ ಇರುತ್ತೆ. ಈ ಅನುಕರಣೆ ಏನದಲ್ಲ, ನಮ್ ಎಲ್ಲಾರಿಗೂ ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಅದನ್ನ ನೆನಪಿಸ್ಕೊಡ್ರಿ, ಕರ್ನಾಟಕದಾಗ ಮಧ್ಯಕ್ಕೆ ಪೇಪರ್ ಅಲ್ಲಿ ಬಂದಿತ್ತು ಒಂದ್ 6 ತಿಂಗಳಿಂದ, ಹುಬ್ಬಳ್ಳಿ ಧಾರವಾಡ ಏರ್ಪೋರ್ಟ್, ಬೆಳಗಾವಿ ಏರ್ಪೋರ್ಟ್, ಮಂಗಳೂರು ಏರ್ಪೋರ್ಟ್, ಇವು 3